ಆಕಾಶವಾಣಿ ಹೊಸಪೇಟೆ. ಕೃಷಿ ಸಹಕಾರ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಸ್ತುತಪಡಿಸುವ ಕಾರ್ಯಕ್ರಮ ಕಿಸಾನ್ ವಾಣಿ ಗ್ರಾಮಾಂತರಂಗ. ಹರ್ ಜೋಖಿಮ್ ಸೆ ನಿಕಲ್ ಕರ್ ಫಸಲ್ ಆಯ್ ಸುರಕ್ಷಿತ ಹೋ ಜಾಯೆ. संकट के समय प्रधानमंत्री फसल बीमा योजना किसानों के लिए वरदान है. अब सूखा पड़े या बाढ़ आ जाए कोई डर नहीं, अब ओले पड़े या कीट पतंगे फसल खा जाए कोई फिक्र नहीं, क्योंकि हमने लिया है प्रधानमंत्री फसल बीमा. बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा. योजना से हर साल जुड़ रहे हैं 5 करोड़ से ज्यादा किसान. अब आपकी है बारी. नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जन सेवा केंद्र में स्वेच्छा से करा सकते हैं पंजीकरण. फसल बीमा पोर्टल या फसल बीमा ऐप द्वारा भी कराया जा सकता है पंजीकरण. प्रधानमंत्री फसल बीमा योजना, आपकी फसलों का संपूर्ण सुरक्षा कवच. ಕೃಷಿ ಏವಂ ಕಿಸಾನ್ ಕಲ್ಯಾಣ ಮಂತ್ರಾಲಯ, ಭಾರತ ಸರ್ಕಾರ. ಎಲ್ಲಾ ರೈತ ಮಿತ್ರರಿಗೆ ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ಬೇಸಿಗೆ ಭತ್ತದಲ್ಲಿ ಕಂಡುಬರುವಂತಹ ಹಳದಿ ಕಾಂಡಕೊರಕ ಹುಳು ಮತ್ತು ಅದರ ನಿರ್ವಹಣೆ ಕುರಿತು ಗಂಗಾವತಿ ಕೃಷಿ ಸಂಶೋಧನಾ ಕೇಂದ್ರದಲ್ಲಿ ಕೀಟ ತಜ್ಞರಾದ ಡಾ ಸುಜಯ್ ಹುರುಳಿ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ನಂತರ ರೈತರಿಗೆ ಸಲಹೆಯನ್ನು ಕೇಳುವಿರಿ. ಓಹೋಹೋ, ಎಲ್ಲಿಗೆ ಹೊರಟೋ ನಿಂಗಣ್ಣ? ಏನಿಲ್ಲ ಅಣ್ಣ, ವ್ಯವಸಾಯಕ್ಕಾಗಿ ಸ್ವಲ್ಪ ಹಣ ಬೇಕಾಗಿತ್ತು, ಸಾಹುಕಾರರಿಂದ ಸಾಲ ತರಕ್ ಹೋಗ್ತಾ ಇದ್ದೀನಿ. ಬ್ಯಾಂಕಿಗೆ ಹೋಗಿ KCC ಅಂದ್ರೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಮಾಡಿಸ್ಕೋಬೋದಲ್ಲಪ್ಪ. KCC ಮಾಡಿಸ್ಕೊಂಡ್ರೆ ಏನು ಉಪಯೋಗ ಆಗುತ್ತೆ ಅಣ್ಣ? ಸಾಲ ಸಿಗುತ್ತೆ, ಕೃಷಿ ಪಶುಪಾಲನೆ ಮತ್ತು ಮೀನು ಸಾಕಾಣಿಕೆಗೆ ಬಹಳ ಉಪಯೋಗ ಬರುತ್ತಪ್ಪ. ಸಮಯಕ್ಕೆ ಸರಿಯಾಗಿ ಕಂತ್ ಕಟ್ಟಿದ್ರೆ ಬಡ್ಡಿನಲ್ಲಿ ಕೂಡ ರಿಯಾಯಿತಿ ಸಿಗುತ್ತೆ. ಕಡಿಮೆ ಬಡ್ಡಿಯಲ್ಲೇ ಹೆಚ್ಚು ಲಾಭ ಅಲ್ವೇ? ಹಳ್ಳಿ ಮುಂದುವರೆದರೆ ದೇಶವೂ ಮುಂದುವರಿಯುತ್ತದೆ. ನಬಾರ್ಡ್ ಕರ್ನಾಟಕ ಇವರಿಂದ ಜನಹಿತಕ್ಕಾಗಿ ಜಾರಿ. ಇವತ್ತು ಆಫೀಸಿಗೆ ಲೇಟ್ ಆಗೋಯ್ತು, ಬಾಸ್ಗೆ ಫೋನ್ ಮಾಡಿ ಹೇಳ್ತೀನಿ, ಸುಮ್ಮನಿರುವ ನಿಮಿಷ. ರೀ, ಇನ್ನೇನ್ ಸಿಗ್ನಲ್ ಬೀಳುತ್ತೆ, ಈಗೇನ್ ಫೋನ್ ಮಾಡ್ಲೇಬೇಕಾ? ನಿನ್ನಿಂದಾನೇ ಎಲ್ಲ ಲೇಟ್ ಆಗಿತ್ತು, ಬೆಳಿಗ್ಗೆನೆ ಮೀಟಿಂಗ್ ಇತ್ತು. ಹಾಳಾದಿ ಮೊಬೈಲ್ ಯಾವಾಗ್ಲೂ ಎಂಗೇಜ್ ಆಗಿರುತ್ತೆ. ಹಾ, ರಿಂಗ್ ಆಯ್ತು, ಸುಮ್ಮಿರು ಸುಮ್ಮಿರು. ರೀ, ಸಿಗ್ನಲ್ ಬಿತ್ತು, ಅಯ್ಯೋ ನಡಿರಿ, ಆಮೇಲೆ ಮಾತಾಡೋರಂತೆ. ಹಲೋ, ಹೌದು ಸರ್, ನಾನೇ ಸರ್, ಇಲ್ಲೇ ಸಿಗ್ನಲ್ ಹತ್ರ ಇದ್ದೀನಿ ಸರ್, ಟರ್ನಿಂಗ್ ಅಲ್ಲಿ ಇದ್ದೀನಿ ಸರ್, 2 ನಿಮಿಷದಲ್ಲಿ ಬಂದ್ಬಿಡ್ತೀನಿ ಸರ್. ಸಾರಿ ಸರ್, ಸಾರಿ ಸರ್, ಮೀಟಿಂಗ್ ಜಾಯಿನ್ ಆಗ್ತೀನಿ ಸರ್. ವಾಹನ ಚಾಲನೆ ಮಾಡುವಾಗ ಮೊಬೈಲ್ ಬಳಸಬೇಡಿ. ವಾಹನ ಚಾಲನೆ ಮಾಡುವಾಗ ಮೊಬೈಲ್ನಲ್ಲಿ ಮಾತನಾಡುತ್ತಾ, ಸಂದೇಶಗಳನ್ನು ಕಳಿಸುತ್ತಾ, ವಿಡಿಯೋ ನೋಡುತ್ತಾ ಮೈಮರೆಯಬೇಡಿ. ನಿಮ್ಮ ಗಮನ ರಸ್ತೆಯ ಮೇಲಿರಲಿ. ಅಜಾಗರೂಕತೆಯೇ ಅಪಘಾತಕ್ಕೆ ಕಾರಣ. ಪ್ರಕಟಣೆ ಆಯುಕ್ತರು, ಸಾರಿಗೆ ಮತ್ತು ರಸ್ತೆ ಸುರಕ್ಷತಾ ಪ್ರಾಧಿಕಾರ, ಕರ್ನಾಟಕ ಸರ್ಕಾರ. ರೈತ ಮಿತ್ರರೇ ಕೇಳಿ, ಬೇಸಿಗೆ ಭತ್ತದಲ್ಲಿ ಕಂಡುಬರುವಂತಹ ಹಳದಿ ಕಾಂಡಕೊರಕ ಹುಳು ಮತ್ತು ಅದರ ನಿರ್ವಹಣೆ ಕುರಿತು ಗಂಗಾವತಿ ಕೃಷಿ ಸಂಶೋಧನಾ ಕೇಂದ್ರದಲ್ಲಿ ಕೀಟ ತಜ್ಞರಾದ ಡಾ ಸುಜಯ ಹುರುಳಿ ಅವರೊಂದಿಗೆ ಸಂದರ್ಶನವನ್ನು. ನಮಸ್ಕಾರ ರೈತ ಬಾಂಧವರೇ, ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಬಹಳ ಮುಖ್ಯವಾಗಿ, ಅದರಲ್ಲೂ ವಿಶೇಷವಾಗಿ ಬೇಸಿಗೆಯಲ್ಲಿ ಬೆಳೆಯುವಂತಹ ಭತ್ತವನ್ನು ಬಾಧಿಸುವಂತಹ ಹಳದಿ ಕಾಂಡಕೊರಕ ಆ ಹುಳುವಿನ ಪರಿಚಯ ಮತ್ತು ಅದು ಯಾವ ರೀತಿ ಭತ್ತವನ್ನು ನಷ್ಟ ಮಾಡ್ತದೆ, ಅದಕ್ಕೆ ಹಾನಿ ಉಂಟು ಮಾಡ್ತದೆ, ರೈತರಿಗೆ ಇದರಿಂದ ಯಾವ ರೀತಿಯ ಆರ್ಥಿಕ ಹೊರೆಯಾಗ್ತದೆ, ನಷ್ಟ ಅನುಭವಿಸ್ತಾರೆ ರೈತರು, ಮತ್ತು ಈ ಹಳದಿ ಕಾಂಡ ಕೊರಕ ಹುಳುವನ್ನು ಹೇಗೆ ನಿರ್ವಹಣೆ ಮಾಡಬಹುದು ಅನ್ನೋದ್ರ ಬಗ್ಗೆ ತಜ್ಞರು ಇವತ್ತು ಮಾಹಿತಿಯನ್ನು ಮಾಡಿಕೊಡ್ತಿದ್ದಾರೆ. ನಮ್ಮೊಂದಿಗಿದ್ದಾರೆ ಗಂಗಾವತಿಯ ಕೃಷಿ ಸಂಶೋಧನಾ ಕೇಂದ್ರದ ತಜ್ಞರಾಗಿರ್ತಕ್ಕಂತಹ ಡಾಕ್ಟರ್ ಸುಜಯ ಹುರುಳಿ ಅವರು, ಅವರನ್ನ ಮಾತನಾಡಿಸೋಣ. ನಮಸ್ಕಾರ ಡಾಕ್ಟರ್ ಸುಜಯ್ ಅವರೇ. ನಮಸ್ಕಾರ ಸರ್. ಸುಜಯ್ ಅವರೇ, ಬಹಳ ಮುಖ್ಯವಾಗಿ ನಮ್ಮ ತುಂಗಭದ್ರಾ ಅಚ್ಚುಕಟ್ಟುನಲ್ಲಿ ಬರುವಂತಹ ರೈತರು ಭತ್ತವನ್ನ ಹೆಚ್ಚಾಗಿ ಬೆಳೀತಾ ಇರ್ತಾರೆ. ಈ ಭತ್ತಕ್ಕೆ ಬಾಧಿಸುವಂತಹ, ಅದರಲ್ಲೂ ವಿಶೇಷವಾಗಿ ಬೇಸಿಗೆ ಭತ್ತವನ್ನು ಬಾಧಿಸುವಂತಹ ಹುಳುಗಳ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಮಾಡಿಕೊಡಿ. ಅದೇ, ನಮ್ಮ ಒಂದು ತುಂಗಭದ್ರಾ ಅಚ್ಚುಕಟ್ಟು ಪ್ರದೇಶದಲ್ಲಿ ಈ ಭತ್ತವನ್ನ ನಾವು ಏನಂತಂದ್ರೆ ಈಗ ಆಹಾರ ಧಾನ್ಯವಾಗಿ ಬೆಳೆಯದೆ ಒಂದು ವಾಣಿಜ್ಯ ಬೆಳೆಯಾಗಿ ಈ ಒಂದು ಭತ್ತವನ್ನ ನಮ್ಮ ರೈತರು ಬೆಳೀತಾ ಇದ್ದಾರೆ. ಈ ಒಂದು ಬೇಸಿಗೆ ಭತ್ತದಲ್ಲಿ ಹೇಳ್ಬೇಕಂತಂದ್ರೆ ನಮ್ಮ ರೈತರಿಗೆ ಬಹಳ ತಲೆನೋವಾಗಿರುವಂತಹ ಒಂದು ಕೀಟ ಅಂತಂದ್ರೆ ಅದು ಹಳದಿ ಕಾಂಡ ಕೊರಕ ಹುಳ ಅಂತ ಕರಿತೀವಿ. ಅಥವಾ ಬಹಳಷ್ಟು ರೈತರು ಏನಂತಾರೆ ಗೋಪಿ ಅಂತ ಕರೀತಾರೆ, ಅಥವಾ ಬಂಟು ರೋಗವನ್ನ ಹರಡತಕ್ಕಂಥ ಕೀಟ ಅಂತ ನಾವು ಹೇಳ್ತಾ ಇದ್ದೇವೆ. ಈ ಒಂದು ಕೀಟದ ಸಮಸ್ಯೆ ನಮ್ಮ ಬೇಸಿಗೆ ಭತ್ತದಲ್ಲಿ ಬಹಳಷ್ಟು ಕಂಡು ಬರ್ತಾ ಇದೆ. ಈ ಒಂದು ಕೀಟ ಸಾಮಾನ್ಯವಾಗಿ ಸಸಿ ಮಡಿಯಿಂದ ಹಿಡಿದು ಲಾಸ್ಟ್ ಕಟಾವಾಗುವವರೆಗೂ ಕೂಡ ಈ ಒಂದು ಕೀಟದ ಸಮಸ್ಯೆ ಇರುತ್ತೆ. ಕಳೆದ ಒಂದು ಡಿಸೆಂಬರ್ನಲ್ಲಿ ಕೂಡ ನಾನು ಈ ಒಂದು ಸಸಿ ಮಡಿಯಲ್ಲಿ ಈ ಒಂದು ಕೀಟದ ನಿಯಂತ್ರಣವನ್ನ ಹೇಗೆ ಮಾಡ್ಬೇಕಂತ ಹೇಳಿ ನಿಮ್ಮ ರೇಡಿಯೋ ಮೂಲಕ ಕೂಡ ನಾನು ಮಾತನಾಡಿದ್ದೆ. ಅದೇ ತನ್ನಾಗಿ ಇವತ್ತು ಬಹಳಷ್ಟು ರೈತರು ಏನಂತಂದ್ರೆ ಭತ್ತವನ್ನ ಹಚ್ಚಿ ಸುಮಾರು ಒಂದೂವರೆ ತಿಂಗಳದಿಂದ ಎರಡು ತಿಂಗಳ ಆಗ್ತಾ ಇದೆ. ನಾವು ಕೂಡ ಈ ಒಂದು ಅಚ್ಚುಕಟ್ಟು ಪ್ರದೇಶದಲ್ಲಿ ಸಮೀಕ್ಷೆ ಕೈಗೊಂಡಾಗ ಹಳದಿ ಕಾಂಡ ಕೊರಕದ ಬಾಧೆ ಕಂಡು ಬಂದಿರುವುದು ನಮ್ಮ ಗಮನಕ್ಕೆ ಬಂದಿರುತ್ತದೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಆ ಒಂದು ಹಳದಿ ಕಾಂಡ ಕೊರಕವನ್ನ ಯಾವ ರೀತಿಯಾಗಿ ನಾವು ಅದನ್ನ ನಿರ್ವಹಣೆಯನ್ನು ಮಾಡ್ಬೇಕನ್ನೋದನ್ನ ಬಗ್ಗೆ ಇವತ್ತು ರೈತರಿಗೆಲ್ಲ ಒಂದ್ ಸ್ವಲ್ಪ ಮಾಹಿತಿಯನ್ನ ಕೊಡ್ಬೇಕಂತ ಮಾಡಿದ್ದೀನಿ. ಡಾಕ್ಟರ್, ಇದು ಬಹಳ ಮುಖ್ಯವಾಗಿ ಹಳದಿ ಕಾಂಡ ಕೊರಕ ಅನ್ನುವಂತಕ್ಕಂತಹ ಹುಳ ಏನಿದೆ ನಮ್ಮ ರೈತರಿಗೆ ಅದು ಚಿರಪರಿಚಿತ, ಅದು ಗೋಪಿ ಅಂತ ಕರೀತಾರೆ ಅಂತ ಹೇಳಿದ್ರಿ. ಇದರ ವೈಜ್ಞಾನಿಕ ಹೆಸರೇನಿದೆ, ಮತ್ತೆ ಇದು ಭತ್ತದಲ್ಲೇ ಜಾಸ್ತಿ ಇರ್ತದ, ಭತ್ತಕ್ಕೆ ಯಾಕೆ ಇದು ಇಷ್ಟೊಂದು ತೊಂದರೆಯನ್ನು ಕೊಡ್ತದೆ, ಇದ್ರ ಬಗ್ಗೆ ಒಂದ್ ಸ್ವಲ್ಪ ವೈಜ್ಞಾನಿಕ ವಿವರಣೆಯನ್ನೇನಾದ್ರು ಕೊಡ್ಲಿಕ್ಕೆ ಸಾಧ್ಯ ಇದೆ? ನಿಜವಾಗ್ಲೂ ಸರ್, ಪ್ರಪಂಚದಾದ್ಯಂತ ಈ ಒಂದು ಭತ್ತದ ಬೆಳೆಯ ಮೇಲೆ ಸುಮಾರು 100ಕ್ಕೂ ಹೆಚ್ಚು ಜಾತಿಯ ಕೀಟಗಳು ದಾಳಿ ಮಾಡ್ತಾ ಇದ್ದಾವೆ ಸರ್. ಅವುಗಳಲ್ಲಿ 20 ಕೀಟಗಳು ಗಂಭೀರ ಆರ್ಥಿಕ ನಷ್ಟವನ್ನ ಮಾಡ್ತಿದ್ದು, ಅದರಲ್ಲಿ ಈ ಒಂದು ಬೇಸಿಗೆ ಭತ್ತದಲ್ಲಿ ನಮ್ಮ ಭಾಗದಲ್ಲಿ ಈ ಒಂದು ಹಳದಿ ಕಾಂಡ ಕೊರಕ ಏನಿದೆ ಅದು ಸಾಕಷ್ಟು ಬಾಧೆಯನ್ನ ಉಂಟು ಮಾಡ್ತಾ ಇದೆ. ಇದರ ಒಂದು ವೈಜ್ಞಾನಿಕ ಬಗ್ಗೆ ಮಾತಾಡಬೇಕಾದ್ರೆ ಇದರ ಒಂದು ವೈಜ್ಞಾನಿಕ ಹೆಸರು ಏನಪ್ಪಾ ಅಂತಂದ್ರೆ ಸಿರ್ಪೋಫೇಗಾ ಇನ್ಸರ್ಟುಲಸ್ ಎಂಬ ಒಂದು ವೈಜ್ಞಾನಿಕ ಹೆಸರಿನಿಂದ ಕರೆಯಲ್ಪಡುತ್ತದೆ. ಈ ಕೀಟ ಲೆಪಿಡಾಪ್ಟರ ಶ್ರೇಣಿಗೆ ಸೇರಿರುತ್ತದೆ ಮತ್ತು ಕ್ರಾಂಬಿಡೆ ಎಂಬ ಕುಟುಂಬಕ್ಕೆ ಸೇರಿದೆ. ಈ ಒಂದು ಕೀಟ ಭತ್ತವನ್ನ ಮಾತ್ರ ಭಕ್ಷಿಸುತ್ತದೆ, ಇದು ಬೇರೆ ಬೆಳೆಗೆ ಬರೋದಿಲ್ಲ, ಬರೀ ಭತ್ತವನ್ನ ಮಾತ್ರ ತಿಂತದೆ. ಆಮೇಲೆ ಭತ್ತದ ತರ ಇರತಕ್ಕಂತ ಕಳೆಗಳ ಮೇಲೆ ತತ್ತಿಗಳನ್ನ ಇಡುತ್ತೆ, ಆದ್ರೆ ಆ ಒಂದು ಗಿಡಗಳನ್ನ ತಿನ್ನಲ್ಲ, ಇದು ಮೇನ್ ಭತ್ತವನ್ನ ತಿನ್ನುತ್ತದೆ. ಇದು ಏನಂತಂದ್ರೆ ಸುಮಾರು ವರ್ಷಗಳ ಒಂದು ಈ ಒಂದು ಬೆಳೆ ಮತ್ತು ಈ ಕೀಟದ ಒಂದು ಹೊಂದಾಣಿಕೆಯಿಂದ ಈ ಒಂದು ಕೀಟ ಅದಕ್ಕೆ ಆ ಒಂದು ಭತ್ತದಲ್ಲಿ ಇರತಕ್ಕಂತ ಪೋಷಕಾಂಶಗಳಿಗೆ ಆಗಿರ್ಬೋದು, ಈ ಒಂದು ಕೀಟಕ್ಕೆ ಅನುಕೂಲವಾಗಿರತಕ್ಕಂತ ನ್ಯೂಟ್ರಿಯಂಟ್ಸ್ ಅಂತ ಏನು ಕರಿತೀವಿ ಅವುಗಳು ಆ ಒಂದು ಭತ್ತದಲ್ಲೇ ಈ ಸಿಗ್ತಾ ಇರೋದ್ರಿಂದ ಈ ಒಂದು ಕೀಟ ಆ ಭತ್ತವನ್ನ ಮಾತ್ರ ಏನು ಬಾಧೆ ಮಾಡ್ತದೆ. ನಮ್ಮ ಒಂದು ಏನು ಭಾರತಾದ್ಯಂತ ಈ ಒಂದು ಕೀಟದ ಸಮಸ್ಯೆ ಕೂಡ ಇದೆ. ಇದು ಸುಮಾರು ನಮ್ಮ ಭಾರತದಾದ್ಯಂತ 30-80% ಈ ಹಾನಿಯನ್ನ ಮಾಡ್ತಾ ಇದೆ. ನಮ್ಮ ಕರ್ನಾಟಕದಲ್ಲಿ ಹೇಳಬೇಕಂತಂದ್ರೆ ಈ ತುಂಗಭದ್ರಾ ಅಚ್ಚುಕಟ್ಟು ಪ್ರದೇಶ ಆಗಿರ್ಬೋದು, ಕೃಷ್ಣಾ ಅಚ್ಚುಕಟ್ಟು ಪ್ರದೇಶ ಆಗಿರ್ಬೋದು, ಕಾವೇರಿ ಅಚ್ಚುಕಟ್ಟು ಪ್ರದೇಶ ಆಗಿರ್ಬೋದು, ಅಲ್ಲಿಯೂ ಕೂಡ ಒಂದು ಈ ಕೀಟದ ಒಂದು ಬಾಧೆಯನ್ನ ನಾವು ಕಾಣ್ತಾ ಇದ್ದೀವಿ. ನಮ್ಮ ಕರ್ನಾಟಕದಲ್ಲಿಯೂ ಕೂಡ ಒಂದು 30-30% ರೈತರು ಹಾನಿಯನ್ನ ಈ ಒಂದು ಕೀಟದ ಬಾಧೆಯಿಂದ ಅನುಭವಿಸ್ತಾ ಇದ್ದಾರೆ ಸರ್. ಒಳ್ಳೇದು ಡಾಕ್ಟ್ರೆ. ಈಗ ಈ ಕೀಟ ಇದೆ ಅಂತ ಹೇಳಿ ರೈತರಿಗೆ ಹೇಗೆ ಗೊತ್ತಾಗ್ತದೆ, ಈ ಕೀಟದ ಬಾಧೆಗೆ ನಮ್ಮ ಭತ್ತ ಒಳಗಾಗಿದೆ ಅಂತ ಹೇಳಿ ರೈತರು ನಿರ್ಧರಿಸೋದು ಹೇಗೆ, ಅದರ ಲಕ್ಷಣಗಳು ಹೇಗೆ ಕಂಡು ಬರ್ತದೆ? ಹಾ, ಕರೆಕ್ಟ್ ಆಗಿ ಹೇಳಿದ್ರಿ ಸರ್ ನೀವು. ಈ ಒಂದು ಕೀಟ ಏನ ಅಂತಂದ್ರೆ ಇದು ಕಾಂಡವನ್ನ ಕೊರೆತಕ್ಕಂತ ಕೀಟ. ಇದು ಸಾಮಾನ್ಯವಾಗಿ ಏನಂತಂದ್ರೆ ಎಲೆಗಳ ಮೇಲೆ ಇದ್ರೆ ಅಥವಾ ಕಾಂಡವದ ಮೇಲೆ ಇದ್ರೆ ನಾವು ಈಸಿಯಾಗಿ ನೋಡಿ ನಿರ್ವಹಣಾ ಕ್ರಮಗಳನ್ನ ಕೈಗೊಳ್ಳಬಹುದು. ಆದ್ರೆ ಇದು ಕಾಂಡ ಕೊರಕ ಅಂದ್ರೆ ಕಾಂಡದ ಒಳಗೆ ಇರ್ತಕ್ಕಂತ ಒಂದು ಕೀಟ, ಇದನ್ನ ಪತ್ತೆ ಹಚ್ಚೋದು ಬಹಳ ಕಷ್ಟ. ಆದ್ರಿಂದ ಕೆಲವೊಂದಿಷ್ಟು ಬಾಧೆಯ ಲಕ್ಷಣಗಳ ಮುಖಾಂತರ ನಾವು ಈ ಒಂದು ಕೀಟದ ಒಂದು ಇರುವಿಕೆಯನ್ನ ನಾವು ಬೆಳೆಯಲ್ಲಿ ಗುರುತಿಸಬಹುದು. ಈ ಪ್ರಾರಂಭಿಕ ಹಂತದಲ್ಲಿ ಈ ಒಂದು ಕೀಟದ ಬಾಧೆ ಕಂಡು ಬಂದಲ್ಲಿ ಮರಿಹುಳುಗಳು ಏನ್ ಮಾಡ್ತಾವ ಅಂತಂದ್ರೆ ಆ ಒಂದು ಸುಳಿ ಎಲೆಯ ಬುಡಕ್ಕೆ ರಂಧ್ರವನ್ನ ಕೊರೆದು ಒಳಗಡೆ ಸೇರಿಕೊಂಡು ಕಾಂಡವನ್ನ ತಿಂತಾವು. ಈ ತಿನ್ನೋದ್ರಿಂದ ಏನಾಗುತ್ತೆ ಅಂತಂದ್ರೆ ಈ ನಾವು ಏನಾದ್ರೂ ಸಸಿಗಳನ್ನ ಕೈಲೆ ಎಳೆದ್ರೆ ಅದು ಸುಲಭವಾಗಿ ಗಿಡದಿಂದ ಬೇರ್ಪಡುತ್ತದೆ. ಅದಕ್ಕೆ ಇದಕ್ಕೇನಂತ ಅಂತಂದ್ರೆ ಮೊದಲನೇ ಸ್ಟೇಜ್ ನಲ್ಲಿ ಬರ್ತಕ್ಕಂತ ಈ ಒಂದು ಬಾಧೆಗೆ ಸತ್ತ ಸುಳಿ ಅಂತ ಕರಿತೇವೆ ಅಥವಾ ಡೆಡ್ ಹಾರ್ಟ್ ಅಂತ ಕರಿತೇವೆ ಸರ್. ಯಾಕಂತಂದ್ರೆ ಇದು ಕೈಯಿಂದ ಈಸಿಯಾಗಿ ಎಳೆದಾಗ ಸುಲಭವಾಗಿ ಬಂದ್ಬಿಡ್ತದೆ. ಅದೇ ಕೀಟ ಈ ಒಂದು ಪೈರು ತೆನೆ ಹಂತದಲ್ಲಿ ಬಂದಾಗ ತೆನೆಯ ಬುಡಭಾಗವನ್ನ ಕೊರೆದು ತಿನ್ನೋದ್ರಿಂದ ಏನು ತೆನೆ ಏನ್ ಬರ್ತಾವಲ್ಲ ಅವೆಲ್ಲ ಬಿಳೆ ತೆನೆ ಬರ್ತಾವ. ಹಾಗಾಗಿ ಹೌದು ಸರ್, ಈ ಬಿಳೆ ತೆನೆ ಇರೋದ್ರಿಂದ ಕಾಳುಗಳೆಲ್ಲ ಜೋಳ ಆಗಿಬಿಡ್ತಾವ. ಹಾಗಾಗಿ ನಮ್ಮ ಇಳುವರಿಯಲ್ಲಿ ಸಾಕಷ್ಟು ಹಾನಿಯನ್ನ ಅನುಭವಿಸ್ತಾ ಇದೆ ಸರ್. ಈಗ ಆ ರೀತಿ ಆದಾಗ ರೈತರು ಏನೇನ್ ಕ್ರಮಗಳನ್ನ ಕೈಗೊಳ್ಳಬಹುದು? ಈಗ ಉದಾಹರಣೆಗೆ ಭತ್ತ ಇದು ಪ್ರತಿ ವರ್ಷ ಇದರ ಬಾಧೆ ಇದೆ ಅಂತ ರೈತರಿಗೂ ಗೊತ್ತಿದೆ. ಇದನ್ನ ಮುಂಜಾಗ್ರತೆಯಾಗಿ ಇದನ್ನ ತಡೀಲಿಕ್ಕೆ ಏನೇನು ಕ್ರಮಗಳನ್ನ ಕೈಗೊಳ್ಳಬಹುದು ನಮ್ಮ ರೈತರು ಅಂತ? ಯಸ್ ಸರ್, ನಿಜವಾಗ್ಲೂ ಸರ್, ನಾವು ಭತ್ತವನ್ನ ಪ್ರತಿ ವರ್ಷ ಬೆಳೀತಾ ಇದ್ದೀವಿ. ಅದೇ ರೀತಿ ಕೂಡ ಈ ಒಂದು ಕೀಟವು ಕೂಡ ಪ್ರತಿ ವರ್ಷ ಈ ಒಂದು ಬೇಸಿಗೆ ಬೆಳೆಯನ್ನ ಬಾಧಿಸುತ್ತೆ. ಆದ್ರಿಂದ ಏನಂತಂದ್ರೆ, ಪ್ರಥಮವಾಗಿ ನಾ ಹೇಳ್ಬೇಕಂತಂದ್ರೆ, ಈ ಒಂದು ಕೀಟದ ಜೀವನ ಚಕ್ರದ ಮುಖಾಂತರ ಅದನ್ನ ಅರ್ಥಕೊಂಡು ನಾವು ಏನ್ ಮಾಡ್ಬೇಕಾಗತ್ತೆ, ಕೆಲವೊಂದಿಷ್ಟು ನಿರ್ವಹಣಾ ಕ್ರಮಗಳನ್ನ ನಾವು ಕೈಗೊಳ್ಬೇಕಾಗ್ತದೆ. ಈ ಒಂದು ಜೀವನ ಚಕ್ರದ ಬಗ್ಗೆ ಹೇಳ್ಬೇಕಂದ್ರೆ, ಈ ಕೀಟದ ಬಗ್ಗೆ ಸಾಮಾನ್ಯವಾಗಿ ನಿಸರ್ಗದಲ್ಲಿ ಏನಾಗುತ್ತೆ ಅಂತಂದ್ರೆ, ಈ ಕೀಟದ ಹೆಣ್ಣು ಗಂಡು ಒಂದಾದ್ಮೇಲೆ, ಸಂಯೋಗ ಒಂದಿದ್ಮೇಲೆ, ಈ ಹೆಣ್ಣು ಕೀಟ ಏನ್ ಮಾಡುತ್ತೆ, ತತ್ತಿಗಳನ್ನ ಇಡುತ್ತೆ. ಆ ತತ್ತಿಗಳು ಮೂರ್ನಾಲ್ಕು ದಿವಸ ಆದ್ಮೇಲೆ, ಕಾವಿನ ನಂತರ ಏನಾಗುತ್ತೆ, ಮರಿಗಳು ಹೊರಗಡೆ ಬರ್ತವೆ. ಈ ಮರಿ ಹುಳುಗಳು ಏನ್ ಮಾಡ್ತಾವ ಅಂತಂದ್ರೆ, ಕಾಂಡದ ಬುಡಕ್ಕೆ ಹೋಗಿ ಕಾಂಡವನ್ನ ಕೊರೆದು ತಿನ್ನೋದ್ರಿಂದ ಸುಳಿಗಳು ಸಾಯ್ಲಿಕ್ಕೆ ಸ್ಟಾರ್ಟ್ ಆಗ್ತವೆ. ಈ ತರ ಏನಾಗುತ್ತೆ, ಆಮೇಲೆ ಕೋಶಾವಸ್ಥೆಯನ್ನು ಕೂಡ ಆ ಒಂದು ಕಾಂಡದಲ್ಲಿನೇ ಪೂರೈಸ್ತದೆ. ಸುಮಾರು ಏನಂತಂದ್ರೆ, ಈ ಒಂದು ಕೀಟ ಸುಮಾರು 25-30 ದಿವಸಗಳವರೆಗೆ ಈ ಒಂದು ನಮ್ಮ ಭತ್ತದ ಪೈರಿನಲ್ಲಿ ಪ್ರಾರಂಭಿಕ ಹಂತದಲ್ಲಿ ಮತ್ತು ಹೂವಾಡುವ ಹಂತದಲ್ಲಿ ನಾವು ಈ ಒಂದು ಕೀಟದ ಸಮಸ್ಯೆಯನ್ನ ಕಾಣ್ತಾ ಇದ್ದೀವಿ. ಆದ್ರಿಂದ ಈ ಒಂದು ಕೀಟದ ನಿರ್ವಹಣೆ ಬಹಳ ಮುಖ್ಯ. ಯಾಕಂತಂದ್ರೆ, ಇದು ಕಾಂಡದ ಒಳಗಡೆ ಇರೋದ್ರಿಂದ ಇದನ್ನ ಪತ್ತೆ ಹಚ್ಚೋದು ಬಹಳ ಕಷ್ಟ. ಆದ್ದರಿಂದ ಇದಕ್ಕೆ ಸಾಮಾನ್ಯವಾಗಿ ನಾವು ಏನ್ ಮಾಡ್ತೇವೆ ಅಂತಂದ್ರೆ, ಈ ಒಂದು ಕೀಟವನ್ನ ಆಕರ್ಷಿಸಲು ಮೋಹಕ ಬಲೆಗಳನ್ನು ಉಪಯೋಗ ಮಾಡಿಕೊಂಡು, ಮೊದಲು ನಮ್ಮ ಭೂಮಿಯಲ್ಲಿ ಅಥವಾ ನಮ್ಮ ಒಂದು ಹೊಲದಲ್ಲಿ ಈ ಹುಳ ಐತೆ ಇಲ್ಲ ಅಂತ ಹೇಳಿ ತಿಳ್ಕೊಳ್ಳಿಕ್ಕೆ ನಾವೇನ್ ಮಾಡ್ಬೇಕಾಗತ್ತೆ, ಲಿಂಗಾಕರ್ಷಕ ಬಲೆಗಳನ್ನ ಹಾಕೋಬೇಕಾಗುತ್ತೆ. ಅದು ಎಷ್ಟಂತಂದ್ರೆ, ಒಂದು ಎಕರೆಗೆ 2 ಲಿಂಗಾಕರ್ಷಕ ಬಲೆಗಳನ್ನು ಅಥವಾ ಮೋಹಕ ಬಲೆಗಳನ್ನ ಅಂತ ಕರಿತೀವಿ. ಅವುಗಳನ್ನ ಹಾಕೊಳ್ಳೋದ್ರಿಂದ ಏನಾಗತ್ತಂದ್ರೆ, ಈ ಒಂದು ಕೀಟ ಹಳದಿ ಕಾಂಡ ಕೊರಕ ಆ ಒಂದು ಲಿಂಗಾಕರ್ಷಕ ಬಲೆಗಳಿಗೆ ಬಂದು ಬೀಳ್ತವೆ. ಹೀಗೆ ಬಿದ್ದಾಗ ಸುಮಾರು ಕಂಟಿನ್ಯೂಸ್ ಆಗಿ ಒಂದು 5-6 ಹುಳುಗಳು ಬಿದ್ದು ಅಂತಂದ್ರೆ, ಈ ಕೀಟ ನಮ್ಮ ಒಂದು ಬೆಳೆಯಲ್ಲಿ ಜಾಸ್ತಿ ಆಗಿದೆ ಅಂತ ನಾವು ಅರ್ಥ ಮಾಡ್ಕೋಬೇಕು. ಅದನ್ನ ಅರ್ಥ ಮಾಡಿಕೊಂಡು ನಾವು ಸರಿಯಾದ ಕೀಟನಾಶಕಗಳನ್ನು ಉಪಯೋಗ ಮಾಡಿಕೊಂಡು ಈ ಒಂದು ಕೀಟದ ಒಂದು ನಿಯಂತ್ರಣವನ್ನು ಕೈಗೊಳ್ಬೇಕಾಗ್ತದೆ. ಇದು ಏನಂತಂದ್ರೆ, ಆ ಒಂದು ಕೀಟದ ಇರುವಿಕೆಯನ್ನು ನಾವು ಗೊತ್ತು ಹಚ್ಚಲಿಕ್ಕೆ ನಾವು ಲಿಂಗಾಕರ್ಷಕ ಬಲೆಗಳನ್ನು ಉಪಯೋಗ ಮಾಡಬೇಕಾಗತ್ತೆ. ಈ ಲಿಂಗಾಕರ್ಷಕ ಬಲೆಯಿಂದ ಸಂಪೂರ್ಣ ನಿಯಂತ್ರಣ ಮಾಡ್ಲಿಕ್ಕೆ ಸಾಧ್ಯ ಆಗ್ತದ ಹೇಗೆ? ಈಗ ಲಿಂಗಾಕರ್ಷಕ ಬಲೆಗಳನ್ನ ನಾವು ಮೊದಲು ಏನಂತಂದ್ರೆ, ಸಮೀಕ್ಷೆಗೇನು ಕೂಡ ಎಕರೆಗೆ 2 ಉಪಯೋಗ ಮಾಡ್ತೀವಿ. ಅದೇ ರೀತಿಯಾಗಿ ಈ ಒಂದು ಕೀಟದ ಸಂಪೂರ್ಣ ನಿಯಂತ್ರಣ ಮಾಡಬೇಕಾದಲ್ಲಿ ಲಿಂಗಾಕರ್ಷಕ ಬಲೆಗಳನ್ನ 1 ಸುಮಾರು 8-10 ಲಿಂಗಾಕರ್ಷಕ ಬಲೆಗಳನ್ನ ಹಾಕೋದ್ರಿಂದ ನಾವೊಂದು ಈ ಕೀಟದ ಸಮಸ್ಯೆಯನ್ನ ಯಾವುದೇ ಕೀಟನಾಶಕ ಸಿಂಪರಣೆ ಇಲ್ಲದೇನೆ ನಾವು ನಿರ್ವಹಣೆಯನ್ನ ಮಾಡಬಹುದು. ನಾವು ಈಗ ಸಸಿ ಹಚ್ಚಿದ ಒಂದು 15-20 ದಿವಸಕ್ಕೆ ಎಕರೆಗೆ 8-10 ಲಿಂಗಾಕರ್ಷಕ ಬಲೆಗಳನ್ನು ಹಾಕೋದ್ರಿಂದ ಏನಾಗುತ್ತೆ ಅಂತಂದ್ರೆ, ಆ ಒಂದು ಹಂತದಲ್ಲಿ ನಿಸರ್ಗದಲ್ಲಿ ಏನಾಗುತ್ತೆ ಅಂತಂದ್ರೆ, ಗಂಡು ಹೆಣ್ಣು ಸೇರುವಂತ ಒಂದು ಸಮಯ ಅದು. ಈ ಲಿಂಗಾಕರ್ಷಕ ಬಲೆಗಳನ್ನ ನಿಮ್ಗೆ ಗೊತ್ತಿರುವ ವಿಷಯ ಏನಪ್ಪಾ ಅಂತಂದ್ರೆ, ಈ ವಿಜ್ಞಾನಿಗಳು ಈ ಲಿಂಗಾಕರ್ಷಕ ಬಲೆಗಳಲ್ಲಿ ಈ ಒಂದು ಟ್ಯೂಬ್ ಅಂತ ಇಟ್ಟಿರ್ತಾರೆ, ಗಂಡು ಹುಳುಗಳನ್ನು ಆಕರ್ಷಿಸಲು. ಏನು ಹೆಣ್ಣು ಹುಳ ಏನು ಕೆಮಿಕಲ್ ರಿಲೀಸ್ ಮಾಡ್ತದಲ್ಲ, ಅಂತದನ್ನ ಸಿಂಥೆಟಿಕ್ ಆಗಿ ಪ್ರೊಡಕ್ಷನ್ ಮಾಡಿ ಈ ಒಂದು ರಬ್ಬರ್ ಟ್ಯೂಬ್ನಂತೆ ಈ ಒಂದು ಲಿಂಗಾಕರ್ಷಕ ಬಲೆಯಲ್ಲಿ ಇಟ್ಟಿರ್ತಾರೆ. ಅಲ್ಲಿ ಹೆಣ್ಣು ಹುಳ ಇರುತ್ತೆ ಅಂತ ಹೇಳಿ ಏನಾಗುತ್ತೆ, ಗಂಡು ಹುಳುಗಳು ಎಲ್ಲ ಬಂದು ಆ ಮೋಹಕ ಬಲೆಯೊಳಗ ಬೀಳ್ತವೆ. ಸೊ ಹಂಗಾಗಿ ನಿಸರ್ಗದಲ್ಲಿ ಏನಾಗುತ್ತೆ ಅಂತಂದ್ರೆ, ಯಾವುದೇ ಗಂಡು ಹುಳುಗಳು ಹೆಣ್ಣು ಹುಳುಗಳಿಗೆ ಸಂಯೋಗಿಸಿ ಮಾಡ್ಲಿಕ್ಕೆ ಸಿಗಂಗಿಲ್ಲ. ಹಾಗಾಗಿ ಏನಂತಂದ್ರೆ, ಈ ಒಂದು ಕೀಟದ ನಿಯಂತ್ರಣ ಬಹಳಷ್ಟು ಮಟ್ಟಿಗೆ ಅಂದ್ರೆ ಸಾವಯವ ಪದ್ಧತಿಯನ್ನು ಅದರ ಸಂತತಿಯನ್ನ ನಿಯಂತ್ರಿಸಬಹುದು. ಅದರ ಸಂತತಿಯನ್ನ ಇದು ಕಂಟ್ರೋಲ್ ಮಾಡಿಬಿಡುತ್ತೆ. ಹಾಗಾಗಿ ಮುಂದಿನ ಒಂದು ಏನ ಮರಿ ಹುಳುಗಳಾಗಲಿ ಬರೋದು ಬಹಳಷ್ಟು ಕಡಿಮೆ ಆಗುತ್ತೆ. ಇದಲ್ಲದೆ ಮತ್ತೇನು ಕ್ರಮಗಳನ್ನ ರೈತರು ಅನುಸರಿಸಬಹುದು ಅಂತೀರಾ? ಇದೊಂದು ಜೈವಿಕ ವಿಧಾನ ಅಂದ್ರೆ, ಯಾವುದೇ ರಾಸಾಯನಿಕ ಔಷಧಿಗಳು ಬಳಸದೇನೆ ಲಿಂಗಾಕರ್ಷಕ ಬಲೆಗಳನ್ನ ಬಳಸೋದ್ರಿಂದ ಒಂದಿಷ್ಟು ಪರಿಸರಕ್ಕೂ ಹಾನಿಯಾಗದೆ ವಿಷಮುಕ್ತ ಆಹಾರವನ್ನ ಕಾಪಾಡಿಕೊಳ್ಳಕ್ಕೆ ಸಾಧ್ಯವಾಗ್ತದೆ. ಮತ್ತೆ ಬೇರೆ ಏನೇನು ಕ್ರಮಗಳಿದಾವೆ ಈ ತರದ ಒಂದು ಜೈವಿಕ ಕ್ರಮಗಳು? ಇದಲ್ಲದೆ ನಾವು ನಮ್ಮ ಕೃಷಿ ಸಂಶೋಧನಾ ಕೇಂದ್ರದಲ್ಲಿ ಈ ಒಂದು ಹಳದಿ ಕಾಂಡ ಕೊರಕವನ್ನ ತಿಂತಕ್ಕಂತ ಹುಳುಗಳನ್ನ ನಾವು ಪ್ರೊಡಕ್ಷನ್ ಮಾಡ್ತಾ ಇದ್ದೀವಿ, ಉತ್ಪಾದನೆ ಮಾಡ್ತಾ ಇದ್ದೀವಿ ಸರ್. ಈ ಹಳದಿ ಕಾಂಡ ಕೊರಕದ ಮೊಟ್ಟೆಗಳನ್ನ ತಿಂತಕ್ಕಂತ ಕೀಟಗಳನ್ನ ನಮ್ಮ ಒಂದು ಕೃಷಿ ಸಂಶೋಧನಾ ಕೇಂದ್ರದಲ್ಲಿ ಏನು ಟ್ರೈಕೋಗ್ರಾಮ ಜಪೋನಿಕ ಅಂತ ಏನು ಹುಳು ಇದೆ ಅಲ್ಲ, ಅದು ಏನಂತಂದ್ರೆ ಈ ಒಂದು ಹಳದಿ ಕಾಂಡ ಕೊರಕದ ತತ್ತಿಗಳನ್ನು ತಿಂತೈತಿ. ಅಂತ ಹುಳುಗಳನ್ನ ನಾವು ಉತ್ಪಾದನೆ ಮಾಡಿ ನಮ್ಮ ರೈತರಿಗೆ ನಾವು ಕೊಡ್ತಾ ಇದ್ದೀವಿ. ಅವುಗಳನ್ನ ಸಹ ಉಪಯೋಗ ಮಾಡಿಕೊಂಡು ಈ ಜೈವಿಕ ವಿಧಾನದಿಂದ ಈ ಒಂದು ಕೀಟದ ನಿಯಂತ್ರಣವನ್ನ ಮಾಡ್ಬೇಕಾಗತ್ತೆ. ಆದ್ರೆ ಈ ಟ್ರೈಕೋಕಾರ್ಡ್ಸ್ ಅಂತ ಕರಿತೀವಿ ಇವಕ್ಕೆ ನಾವು, ಇವುಗಳನ್ನ ಹೊಲದಲ್ಲಿ ಉಪಯೋಗ ಮಾಡೋದು ಪರ್ಟಿಕ್ಯುಲರ್ ಹಂತ ಅಂತ ಇರುತ್ತೆ. ಅಂದ್ರೆ ಸಾಮಾನ್ಯವಾಗಿ ಏನಂತಂದ್ರೆ, ಹಳದಿ ಕಾಂಡ ಕೊರಕ ಸುಮಾರು 20-25 ಮೊಟ್ಟೆಗಳನ್ನ ಇಡ್ತಾ ಇರುತ್ತೆ. ಅಂತ ಹಂತದಲ್ಲಿ ಮಾತ್ರ ನಾವು ಈ ಒಂದು ಟ್ರೈಕೋಕಾರ್ಡ್ಸ್ ಅಂತ ಏನ್ ಕರಿತೀವಲ್ಲ ಅವುಗಳನ್ನ ಎಕರೆಗೆ ಆರ್ ಕಾರ್ಡ್ ಅಂತೆ ವಾರದ ಅಂತರದಲ್ಲಿ ನಾಲ್ಕು ಸಲ ಟ್ರೈಕೋಕಾರ್ಡ್ಸ್ ಅನ್ನ ನಾವು ಹಾಕ್ಬೇಕಾಗತ್ತೆ. ಅವು ಏನ್ ಮಾಡ್ತಾವ ಅಂತಂದ್ರೆ ಆ ಒಂದು ಹುಳು ಈ ಕಾಂಡ ಕೊರಕದ ಮೊಟ್ಟೆಗಳನ್ನ ಎಲ್ಲ ತಿಂದು ನಾಶಪಡಿಸ್ತದೆ. ಹಾಗಾಗಿ ಈ ಒಂದು ಕೀಟದ ಬಾಧೆಯನ್ನ ನಾವು ಸಂಪೂರ್ಣವಾಗಿ ಜೈವಿಕ ಪದ್ಧತಿಯಿಂದ ನಾವು ನಿಯಂತ್ರಣ ಮಾಡಬಹುದು ಸರ್. ಇದಲ್ದೇನೆ ಈಗ ಬೆಳೆಯಿಂದ ಮತ್ತೆ ಮುಂದಿನ ಬೆಳೆಗೆ ಈ ತರ ಮೊಟ್ಟೆಗಳು ಅವು ಜೀವಕೋಶಗಳು ಉಳಿಯದ ಹಾಗೆ ಕಟಾವು ಮಾಡುವ ಸುಧಾರಿತ ಕ್ರಮಗಳು ಏನಾದ್ರೂ ಇದಾವ? ಅದೇ ಸರ್, ಈಗ ಒಂದು ಏನಂತಂದ್ರೆ ಸರ್, ಈಗ ನಾವು ಕಟಾವು ಮಾಡ್ಬೇಕಾದ್ರೆ ಸಾಮಾನ್ಯವಾಗಿ ಈ ಒಂದು ಬೇಸಿಗೆ ಭತ್ತದಲ್ಲಿನ ಯಾಕೆ ಈ ಒಂದು ಹುಳದ ಬಾಧೆ ಜಾಸ್ತಿ ಇರುತ್ತಂತಂದ್ರೆ ಇತ್ತೀಚಿನ ದಿನಗಳಲ್ಲಿ ನಾವು ಏನ್ ಮಾಡ್ತಾ ಇದೇವೆ ಅಂದ್ರೆ ಮಷೀನ್ ಹಾರ್ವೆಸ್ಟ್ ಮಾಡ್ತಾ ಇದ್ದೇವೆ. ಇವುಗಳು ಏನಾಗುತ್ತೆ ಅಂತಂದ್ರೆ ಕಟಾವು ಮಾಡ್ಬೇಕಾದ್ರೆ ಸಾಕಷ್ಟು ಏನಂತಂದ್ರೆ ಕೋಲಿಗಳನ್ನ ಜಾಸ್ತಿ ಉದ್ದ ಬಿಟ್ಟು ಕಟಾವು ಮಾಡುತ್ತೆ. ಇದರ ಮರಿಗಳು ಏನಿರ್ತಾವ ಅಂತಂದ್ರೆ ಕೋಶಗಳು ಮರಿಗಳು ಆ ಒಂದು ಕಟಾವು ಮಾಡತಕ್ಕಂತ ಬೆಳೆಯಲ್ಲಿ ಇರುತ್ತೆ. ಸೊ ಅದಕ್ಕೆ ನಾವು ಕಟಾವು ಮಾಡ್ಬೇಕಾದ್ರೆ ಆದಷ್ಟು ಒಂದು ನೆಲ ಸಮಕ್ಕೆನೆ ನಾವು ಕಟಾವು ಮಾಡೋದ್ರಿಂದ ಈ ಒಂದು ಕೀಟದ ನಿರ್ವಹಣೆಯನ್ನ ನಾವು ಮಾಡ್ಬೋದು. ಅದು ಒಂದು ಪದ್ಧತಿ ಕೂಡ. ನಾವು ಅದೊಂದು ಕ್ರಮವನ್ನ ಚೆನ್ನಾಗಿ ನಾವು ಮಾಡಿದ್ರೆ ಸ್ವಲ್ಪ ಮಟ್ಟಿಗೆ ಈ ಒಂದು ಕೀಟದ ನಿಯಂತ್ರಣವನ್ನ ನಾವು ಮಾಡ್ಬೇಕಾಗುತ್ತೆ. ಆಮೇಲೆ ಈ ಬೆಳೆ ಮುಗಿದ ಬೆಳೆ ಈ ಒಂದು ಏನು ಉಳಿಕೆ ಇರ್ತದಲ್ಲ ಸರ್, ಉಳಿದ ಬೆಳೆಯನ್ನ ಅವಶೇಷಗಳನ್ನ ನಾವು ನಾಶಪಡಿಸೋದ್ರಿಂದ ಈ ಒಂದು ಕೀಟದ ಮರಿಗಳನ್ನ ಮತ್ತು ಕೋಶಗಳನ್ನ ಕೂಡ ನಾಶಪಡಿಸೋದ್ರಿಂದ ಈ ಒಂದು ಕೀಟದ ನಿಯಂತ್ರಣವನ್ನ ಮುಂದಿನ ಬೆಳೆಗೆ ಹೋಗ್ಲಂಗೆ ತಡೆಗಟ್ಟಬಹುದು. ಮೊದ್ಲೇ ನೀವು ಹೇಳಿದ್ರಿ ಭತ್ತದಂತೆ ಇರ್ತಕ್ಕಂತ ಕೆಲವು ಕಳೆಗಳಲ್ಲಿ ಇದು ಆಶ್ರಯವನ್ನ ಪಡ್ಕೊಂಡಿರ್ತದೆ ಅಂತ ಹೇಳಿ, ಈ ಕಳೆಯನ್ನ ನಿಯಂತ್ರಣ ಮಾಡುವ ಕ್ರಮಗಳನ್ನ ರೈತರು ಏನನ್ನ ಅನುಸರಿಸಬೇಕು? ನಾ ಆಗ್ಲೇ ಹೇಳಿದ ಹಾಗೆ ಸರ್, ನಮ್ಮ ಭತ್ತದಲ್ಲಿ ಭತ್ತವನ್ನ ಹೋಲ್ತಕ್ಕಂತ ಕಳೆಗಳು ನಮ್ಮ ಗದ್ದೆಯಲ್ಲಿ ಬೆಳೀತಾ ಇರ್ತವೆ. ಅಂತ ಕಳೆಗಳ ಮೇಲೆ ಏನ್ ಮಾಡ್ತಾ ಇದೆ, ಇದು ಮೊಟ್ಟೆಗಳನ್ನ ಇಡುತ್ತೆ ಸರ್. ಇದು ಸೊ ಮೊಟ್ಟೆಗಳು ಆ ಒಂದು ಕಳೆಗಳ ಮೇಲೆ ಇರ್ತವೆ. ನಾವು ಕಟಾವು ಆದ್ಮೇಲೆ ಕೂಡ ಆ ಕಳೆ ಹಂಗೆ ಇರೋದ್ರಿಂದ ಆ ಮೊಟ್ಟೆ ಅಲ್ಲೇ ಉಳಿತಾವು. ನೆಕ್ಸ್ಟ್ ಬೆಳೆ ನಾವು ನಾಟಿ ಹಚ್ಚಿದ ಮೇಲೆ ಆ ಕಳೆಗಳಿಂತ ಏನಾಗುತ್ತೆ, ಮೊಟ್ಟೆಗಳು ಒಡೆದು ಮತ್ತೆ ಆ ಒಂದು ಮುಖ್ಯ ಬೆಳೆಗೆ ಹೋಗ್ತಾವ. ಸೊ ಆದ ಕಾರಣ ನಾವು ಏನ್ ಮಾಡ್ಬೇಕಂದ್ರೆ ನಮ್ಮ ಹೊಲದ ಸುತ್ತಮುತ್ತಲು ಈ ಒಂದು ಕಳೆಗಳ ಮುಕ್ತವಾಗಿ ಇಟ್ಕೋಬೇಕಾಗುತ್ತೆ. ಅಂದ್ರೆ ಸ್ವಚ್ಛವಾಗಿ ಇಟ್ಕೊಳ್ಳೋದ್ರಿಂದ ಈ ಒಂದು ಕೀಟದ ಮೊಟ್ಟೆಗಳನ್ನ ನಾವು ನಿಯಂತ್ರಣ ಮಾಡೋದ್ರಿಂದ ಈ ಒಂದು ಹಳದಿ ಕಾಂಡ ಕರ್ಕನ್ನು ನಾವು ಚೆನ್ನಾಗಿ ನಿಯಂತ್ರಣ ಮಾಡಬಹುದು. ಅದಲ್ದೇನೆ ಈಗ ಎರಡನೇ ಬೆಳೆ ತಕ್ಕಂತೇವಲ್ಲ, ಈ ಬೇಸಿಗೆಯಲ್ಲಿ ನಾವು ಮಾಗಿ ಉಳುಮೆ ಕೂಡ ಮಾಡೋದ್ರಿಂದ ಕೂಡ ಈ ಒಂದು ಕೀಟದ ಸಮಸ್ಯೆಯನ್ನ ನಾವು ಚೆನ್ನಾಗಿ ನಿಯಂತ್ರಣವನ್ನ ಮಾಡಬಹುದು ಸರ್. ಈಗ ರೈತರು ಸಾಮಾನ್ಯವಾಗಿ ಈ ಹಳದಿ ಕಾಂಡ ಕೊರಕ ಬಾಧೆ ಜಾಸ್ತಿ ಆಯ್ತು, ಅದು ನಿಯಂತ್ರಣಕ್ಕೆ ಬರ್ತಾ ಇಲ್ಲ ಅಂದ್ರೆ ತುರ್ತಾಗಿ ಏನೇನು ಕ್ರಮಗಳನ್ನ ಕೈಗೊಳ್ಳಬಹುದು, ಯಾವ ರೀತಿಯ ಔಷಧಿ ಸಿಂಪರಣೆಗಳನ್ನ ಮಾಡಬಹುದು, ಅದರಲ್ಲೂ ಜೈವಿಕ ಔಷಧಿಗಳು ಏನಾದ್ರೂ ಇದಾವ ಸಿಂಪರಣೆಗೆ? ಎಸ್ ಸರ್, ಸಾಮಾನ್ಯವಾಗಿ ಏನಂತಂದ್ರೆ ಈ ಒಂದು ಬಹಳಷ್ಟು ರೈತರು ಏನ್ ಮಾಡ್ತಾ ಇದಾರೆ, ಇದು ಒಂದು ಬೇಸಿಗೆಯಲ್ಲಿ ಬರ್ತಕ್ಕಂತ ಹುಳ ಆಗಿರೋದ್ರಿಂದ ಕೆಲವೊಂದಿಷ್ಟು ಸಾವಯವ ರೈತರು ಏನ್ ಮಾಡ್ತಾ ಇದಾರೆ, ಮುಂಜಾಗ್ರತಾ ಕ್ರಮವಾಗಿ ಈ ಒಂದು ಪರತಂತ್ರ ಜೀವಿಗಳನ್ನು ಉಪಯೋಗಿಸಿಕೊಳ್ಳೋದಾಗಲಿ ಅಥವಾ ಈ ಒಂದು ಲಿಂಗಾಕರ್ಷಕ ಬಲೆಗಳನ್ನು ಉಪಯೋಗ ಮಾಡ್ಕೊಳ್ಳೋದಾಗ್ಲಿ, ಆಮೇಲೆ ಇನ್ನೊಂದು ಏನಂತಂದ್ರೆ ಈ ಒಂದು ಮುನ್ನೆಚ್ಚರಿಕೆ ಕ್ರಮವಾಗಿ ಈ ಬೇವಿನ ಬೀಜದ ಕಷಾಯವನ್ನ ಉಪಯೋಗ ಮಾಡ್ತಾ ಇದ್ದಾರೆ. ಇದು ಏನಂತಂದ್ರೆ ಹುಳುಗಳ ಸಂಖ್ಯೆ ಕಡಿಮೆ ಇದ್ದಾಗ ನಾವು ಬೇವಿನ ಬೀಜದ ಕಷಾಯವನ್ನ ಉಪಯೋಗ ಮಾಡಿದ್ದೇ ಆದಲ್ಲಿ ಈ ಒಂದು ಕೀಟದ ನಿಯಂತ್ರಣವನ್ನ ನಾವು ಸಾವಯವ ಪದ್ಧತಿಯಲ್ಲಿ ಚೆನ್ನಾಗಿ ನಿಯಂತ್ರಣ ಮಾಡಬಹುದು ಸರ್ ಇದನ್ನ. ಆಮೇಲೆ ಪ್ರೌಢ ಕೀಟಗಳು ಸಾಮಾನ್ಯವಾಗಿ ರಾತ್ರಿ ಹೊತ್ತು ಏನಂತಂದ್ರೆ ಬಹಳ ಚಟುವಟಿಕೆಗಳಿಂದ ಇರ್ತಾವು, ಅವುಗಳನ್ನ ಈ ದೀಪದ ಒಂದು ಆಕರ್ಷಿಸಿ ಅವುಗಳನ್ನ ಕೂಡ ನಾವು ನಾಶಪಡಿಸಬಹುದು. ಡಾಕ್ಟ್ರೆ, ಸಾಮಾನ್ಯವಾಗಿ ರೈತರು ಏನ್ ಮಾಡ್ತಾರೆ, ಈ ತರದ ಒಂದು ಸಮಸ್ಯೆ ಇದೆ ಅಂದಾಗೆ ತಜ್ಞರನ್ನ ಸಂಪರ್ಕಿಸೋದಕ್ಕಿಂತ ಹೆಚ್ಚಾಗಿ ಔಷಧಿ ಅಂಗಡಿಗಳ ಮುಂದೆ ಹೋಗಿ ನಿಂತ್ಕೊಂಡ್ಬಿಡ್ತಾರೆ, ಹಿಂಗಾಗಿ ಏನಾದ್ರೂ ಔಷಧಿ ಕೊಡಿ ಅಂತ ಕೇಳ್ತಾರೆ. ಈ ಬಗ್ಗೆ ರೈತರು ಯಾವ ರೀತಿ ಎಚ್ಚರಿಕೆ ಕ್ರಮಗಳನ್ನು ಅನುಸರಿಸಬೇಕು, ತಜ್ಞರನ್ನ ಭೇಟಿ ಮಾಡೋದು ಸೂಕ್ತನಾ, ಅಥವಾ ಅವರೇ ಯಾರು ಈಗ ಅಂಗಡಿಯವರು ಯಾವ್ದು ಔಷಧಿ ಕೊಡ್ತಾರೆ ಅದನ್ನ ಸಿಂಪರಣೆ ಮಾಡುವುದು ಎಷ್ಟು ಮಟ್ಟಿಗೆ ಸರಿ ಅಂತ ನಮ್ಮ ರೈತರಿಗೆ ಒಂದಿಷ್ಟು ಕಿವಿ ಮಾತನ್ನ ಹೇಳಿ. ಎಸ್ ಸರ್, ಸಾಮಾನ್ಯವಾಗಿ ಈ ಒಂದು ಕಾಂಡ ಕೊರಕದ ನಿರ್ವಹಣೆಯನ್ನ ಮಾಡ್ಬೇಕಾದ್ರೆ ಈಗ ಸಾಕಷ್ಟು ಮಾರುಕಟ್ಟೆಯಲ್ಲಿ ಸಾಕಷ್ಟು ಏನು ಔಷಧಿಗಳು ಸಿಗ್ತಾ ಇದಾವೆ ಸರ್. ಆದ್ರೆ ಈ ಒಂದು ಕೀಟಕ್ಕೆನೆ ಅಂತಾನೆ ಕೆಲವೊಂದಿಷ್ಟು ಕೀಟನಾಶಕಗಳನ್ನ ನಮ್ಮ ಒಂದು ಭಾರತ ಸರ್ಕಾರ ಆಗಿರ್ಬೋದು ಬಿಡುಗಡೆಗಳನ್ನ ಮಾಡಿದೆ ಸರ್. ಇದು ಈ ಒಂದು ಕೀಟದ ನಿರ್ವಹಣೆಯನ್ನ ಮಾಡ್ಬೇಕಾದ್ರೆ ರೈತರು ಮೊದಲು ರೈತ ಸಂಪರ್ಕ ಕೇಂದ್ರ ಆಗ್ಲಿ ಅಥವಾ ನಮ್ಮ ಕೃಷಿ ಸಂಶೋಧನಾ ಕೇಂದ್ರಕ್ಕೆ ಭೇಟಿ ಕೊಟ್ಟು ಅಲ್ಲಿ ಏನಂತಂದ್ರೆ ಯಾವ ಕೀಟಕ್ಕೆ ಯಾವ ಕೀಟನಾಶಕವನ್ನು ಉಪಯೋಗ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ರೈತರು ತಿಳ್ಕೊಂಡು ಅದನ್ನ ಸಿಂಪರಣೆ ಮಾಡಬಹುದು. ಅಥವಾ ಏನಂತಂದ್ರೆ ಅವ್ರಿಗೆ ಈಗ ನಾವು ಸಾಮಾನ್ಯವಾಗಿ ರೈತರು ಏನ್ ಮಾಡ್ತಾರೆ ತಮ್ಮಲ್ಲಿ ತಮ್ಮ ಹೊಲದಲ್ಲಿ ಇರ್ತಕ್ಕಂತ ಒಂದು ಕೀಟವನ್ನ ಫೋಟೋ ಹೊಡೆದು ವಾಟ್ಸಪ್ ಮೂಲಕ ನಮಗೆ ಕಳಿಸಿಕೊಟ್ಟು ಆ ಟೈಪ್ ಕೂಡ ಏನಂದ್ರೆ ರೈತರು ಕೃಷಿ ಸಂಶೋಧನಾ ಕೇಂದ್ರಕ್ಕೆ ಬರ್ಬೇಕಂತೇನಿಲ್ಲ, ಅಲ್ಲೇನೆ ಇದ್ಕೊಂಡು ಈ ಒಂದು ಮೊಬೈಲ್ ಫೋನ್ ಈ ವಾಟ್ಸಪ್ ಅನ್ನು ಯೂಸ್ ಮಾಡಿಕೊಂಡು ಅದರ ಒಂದು ಫೋಟೋವನ್ನ ಹಾಕೋದ್ರ ಮೂಲಕ ಕೂಡ ನಮ್ಗೇನು ಗೊತ್ತಾಗುತ್ತೆ ಇದು ಯಾವ ಕೀಟ ಇದೆ, ಯಾವ ಹಂತದಲ್ಲಿ ಇದೆ ಬೆಳೆ, ನಾವು ನೋಡಿ ಅದಕ್ಕೆ ತಕ್ಕಂತೆ ನಾವು ಏನಂತಂದ್ರೆ ಕೀಟನಾಶಕಗಳನ್ನ ನಾವು ಉಪಯೋಗ ಮಾಡ್ಲಿಕ್ಕೆ ಹೇಳ್ಬೋದು. ಈಗ ಸಾಮಾನ್ಯವಾಗಿ ಏನಂತಂದ್ರೆ ಬೆಳೆ ಚಿಕ್ಕದಿದ್ದಾಗ ಅಂದ್ರೆ ಆರಂಭಿಕ ಹಂತದಲ್ಲಿ ಇದ್ದಾಗ ನಾವು ಈ ಹರಳು ರೂಪದ ಕೀಟನಾಶಕಗಳನ್ನು ಉಪಯೋಗಿಸೋದು ಒಳ್ಳೇದ್ ಅನ್ಸುತ್ತೆ. ಯಾಕಂತಂದ್ರೆ ಗಿಡಗಳು ಚಿಕ್ಕದಿರ್ತವೆ, ಆ ಒಂದು ಹಂತದಲ್ಲಿ ಸಾಮಾನ್ಯವಾಗಿ ಈ ಹರಳು ರೂಪದ ಕೀಟನಾಶಕಗಳನ್ನು ಉಪಯೋಗ ಮಾಡಿದ್ದೆ ಅದರಲ್ಲಿ. ಯಾಕಂತಂದ್ರೆ ರೈತರು ಕೂಡ ಈ ಗೊಬ್ಬರಗಳನ್ನ ಉಡ್ತಾ ಇರ್ತಾರೆ, ಅದ್ರ ಜೊತೆಗೇನೆ ಈ ಒಂದು ಏನು ಈ ಒಂದು ಕೀಟಕ್ಕೆ ಮುಂಜಾಗ್ರತೆ ಕ್ರಮವಾಗಿ ಕೆಲವೊಂದಿಷ್ಟು ಹರಳು ರೂಪದ ಕೀಟನಾಶಕಗಳು ಇದಾವೆ. ಯಾವ ಅಂತಂದ್ರೆ ಈ ಕ್ಲೋರಾಂಟ್ರಿನಿಲಿಥೋಲ್ ಅಂತ ಕರಿತೀವಿ, ಆಮೇಲೆ ಏನು ಫಿಪ್ರೋನಿಲ್ ಅಂತ ಹೇಳಿ ಕರಿತೀವಿ, ಆಮೇಲೆ ಕಾರ್ಬೋಫಿರಾನ್ ಗುಳಿಗೆಗಳು ಅಂತ ಕರಿತೀವಿ. ಇವುಗಳನ್ನ ಪ್ರಾರಂಭಿಕ ಹಂತದಲ್ಲಿ ನಾವು ಉಪಯೋಗ ಮಾಡಿದ್ರೆ ಮುಂದೆ ಬರ್ತಕ್ಕಂತ ಕೀಟಗಳನ್ನ ನಾವು ಚೆನ್ನಾಗಿ ಈ ಒಂದು ಹರಳುಗಳ ರೂಪದಲ್ಲಿ ಇರ್ತಕ್ಕಂತ ಕೀಟನಾಶಕಗಳನ್ನು ಉಪಯೋಗಿಸಿ ಚೆನ್ನಾಗಿ ನಿಯಂತ್ರಣವನ್ನು ಮಾಡಬಹುದು. ಆಮೇಲೆ ಈ ಒಂದು ಹರಳು ರೂಪದ ಕೀಟನಾಶಕಗಳನ್ನು ಉಪಯೋಗ ಮಾಡಬೇಕಾದ್ರೆ ಗದ್ದೆಯಲ್ಲಿ ಆದಷ್ಟು ರೈತರು ಏನ್ ಮಾಡ್ಬೇಕು ಅಂತಂದ್ರೆ ನೀರನ್ನ ಕಡಿಮೆ ಇಟ್ಟು ಈ ಹರಳು ರೂಪದ ಕೀಟನಾಶಕಗಳನ್ನ ಉಗ್ಬೇಕು, ಮತ್ತೆ ಒಂದ್ 2 ಅಥವಾ 3 ದಿವಸ ಮತ್ತೆ ಆ ಒಂದು ಗದ್ದೆಗೆ ನೀರನ್ನ ಬಿಡಬಾರ್ದು. ಅಂದ್ರೆ ಒಂದು ಗದ್ದೆಯಿಂದ ಇನ್ನೊಂದು ಗದ್ದೆಗೆ ನಾವು ಕೀಟನಾಶಕಗಳನ್ನ ಸಿಂಪರಣೆ ಆದ್ಮೇಲೆ ನೀರನ್ನ ಬಿಡ್ಲಿಕ್ಕೆ ಹೋಗ್ಬಾರ್ದು. ಈ ತರ ಬಿಡೋದ್ರಿಂದ ಏನಾಗುತ್ತೆ ಅಂದ್ರೆ ಆ ಒಂದು ಕೀಟನಾಶಕದ ಒಂದು ಸತ್ವ ಕಳೆದು ಹೋಗ್ತದೆ. ಅದೇ ಒಂದು ಹೂವಾಡುವ ಹಂತದಲ್ಲಿ ನಾವು ಕೀಟನಾಶಕಗಳನ್ನು ಉಪಯೋಗ ಮಾಡ್ಬೇಕಾದದ್ದೇ ಅದರಲ್ಲಿ ಅವುಗಳ ಸಿಂಪರಣ ಮೂಲಕ ನಾವು ಏನಂತಂದ್ರೆ ಕೆಲವೊಂದು ಕೀಟನಾಶಕಗಳು ಇದಾವೆ ಅವುಗಳನ್ನ ಉಪಯೋಗ ಮಾಡಿಕೊಂಡು ಈ ಒಂದು ಕೀಟದ ನಿಯಂತ್ರಣವನ್ನ ನಾವು ಮಾಡ್ಬೋದು. ಡಾಕ್ಟರ್, ಈಗ ಬಹಳ ಮುಖ್ಯವಾಗಿ ಜೈವಿಕ ಮಾರ್ಗಗಳನ್ನು ಹೇಳಿದ್ರಿ, ಅದರಲ್ಲೂ ವಿಶೇಷವಾಗಿ ಲಿಂಗಾಕರ್ಷಕ ಬಲೆಗಳನ್ನ ಹೆಚ್ಚು ಹೆಚ್ಚು ಬಳಸೋದ್ರಿಂದ ಅದರ ಸಂತಾನೋತ್ಪತ್ತಿಯನ್ನೇ ನಿಲ್ಲಿಸಬಹುದು ಅನ್ನುವಂತ ಮಾತನ್ನು ಹೇಳಿದ್ರಿ. ಇದರಿಂದ ಭತ್ತಕ್ಕೆ ಯಾವುದೇ ರಾಸಾಯನಿಕ ಔಷಧಿಗಳ ಸಿಂಪರಣೆ ಮಾಡುವಂತ ಅಗತ್ಯ ಬೀಳೋದಿಲ್ಲ ಅನ್ನುವಂತ ಮಾತನ್ನು ಹೇಳಿದ್ರಿ. ಹಾಗೇನೆ ನಿಮ್ಮಲ್ಲಿ ಅಂದ್ರೆ ಕೃಷಿ ಸಂಶೋಧನಾ ಕೇಂದ್ರದಲ್ಲಿ ಸಿಗುವಂತಹ ಪರತಂತ್ರ ಜೀವಿಗಳನ್ನ ಕೊಡುವುದು, ಅಂದ್ರೆ ಬೇರೆ ಈ ತರದ ಮೊಟ್ಟೆಗಳನ್ನ ಅಥವಾ ಕೀಟಗಳನ್ನ ತಿನ್ನುವಂತಹ ಸೂಕ್ಷ್ಮ ಜೀವಿಗಳನ್ನು ಸಹಿತ ನೀವು ಕೊಡ್ತೀರಿ. ಈ ಮೂಲಕ ಸಹಿತ ಈ ಹಳದಿ ಕಾಂಡ ಕೊರಕ ಹುಳವನ್ನ ನಿಯಂತ್ರಣ ಮಾಡ್ಲಿಕ್ಕೆ ಸೂಕ್ತ ಇದೆ ಅನ್ನುವಂತ ಮಾತನ್ನು ಹೇಳಿದ್ರಿ. ಬಹಳ ಮುಖ್ಯವಾಗಿ ರೈತರು ನಿಮ್ಮನ್ನ ಸಂಪರ್ಕಿಸಿ ಈ ಮಾಹಿತಿಯನ್ನ ತೆಗೆದುಕೊಳ್ಳೋದಾದ್ರೆ ನಮ್ಮ ರೈತರಿಗೆ ನಿಮ್ಮ ದೂರವಾಣಿ ಸಂಖ್ಯೆಯನ್ನ ಕೊಡ್ತೀರಾ? ಅವಶ್ಯವಾಗಿ ಸರ್. ನಮ್ಮನ್ನ ಸಂಪರ್ಕಿಸಬೇಕಾದ್ರೆ ನಾನು ಕೃಷಿ ಸಂಶೋಧನಾ ಕೇಂದ್ರದಲ್ಲಿ ಈ ಒಂದು ಭತ್ತದಲ್ಲಿ ಬರ್ತಕ್ಕಂತ ಕೀಟಗಳ ತಜ್ಞನಾಗಿ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದೀನಿ. ನನ್ನ ಒಂದು ಮೊಬೈಲ್ ನಂಬರ್ ಬಂದ್ಬಿಟ್ಟು 8105542775, ಇದು ನನ್ನ ದೂರವಾಣಿ ಸಂಖ್ಯೆ ಸರ್. ಇದಕ್ಕೆ ರೈತರು ಏನಂತಂದ್ರೆ ಏನು ದೂರವಾಣಿ ಕರೆ ಮಾಡಿ ಆದ್ರೂ ಒಂದು ನಮ್ಮನ್ನ ಸಂಪರ್ಕಿಸಬಹುದು. ಅದಲ್ಲದೆ ತಮ್ಮ ಹೊಲದಲ್ಲಿ ಏನಂತಂದ್ರೆ ಫೋಟೋ ತೆಗೆಯೋದ್ರ ಮೂಲಕ ಕೂಡ ಇಮೇಜಸ್ ಅನ್ನ ನಮ್ಗೆ ಕಳಿಸಿದ್ರೆ ಅದಕ್ಕೆ ನಾವು ಏನಂತಂದ್ರೆ ಸರಿಯಾದ ಕೀಟನಾಶಕಗಳನ್ನ ಆಗ್ಲಿ ಅಥವಾ ಏನು ರೋಗನಾಶಕ ಯಾವ್ದು ರೋಗ ಇದೆ, ರೋಗ ಇದ್ರೆ ಅದ ರೋಗಕ್ಕೆ ಯಾವ ಕೀಟನಾಶಕವನ್ನು ಉಪಯೋಗ ಮಾಡಬೇಕು ಅಂತ ಅದನ್ನ ಮಾಹಿತಿಯನ್ನ ನಾವು ಕೊಡ್ಲಿಕ್ಕೆ ತಯಾರಿದ್ದೀವಿ. ಒಳ್ಳೇದು ಡಾಕ್ಟರ್ ಸುಜಯ ಹುರುಳಿ ಅವರೇ. ನಮ್ಮ ರೈತರಿಗೆ, ಅದರಲ್ಲೂ ವಿಶೇಷವಾಗಿ ತುಂಗಭದ್ರಾ ಅಚ್ಚುಕಟ್ಟಿನಲ್ಲಿ ಇರ್ತಕ್ಕಂತಹ ಭತ್ತ ಬೆಳೆಯುವಂತ ರೈತರಿಗೆ ಹಳದಿ ಕಾಂಡ ಕೊರಕ ಹುಳು ಮತ್ತು ಅದರ ನಿರ್ವಹಣೆ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಮಾಡಿಕೊಟ್ರಿ. ರೈತರು ಸಹಿತ ನಿಮ್ಮ ಭತ್ತಕ್ಕೆ, ಅದರಲ್ಲೂ ಬೇಸಿಗೆ ಭತ್ತದಲ್ಲಿ ಕಾಡುವಂತಹ ಈ ಹಳದಿ ಕಾಂಡ ಕೊರಕ ಹುಳುವಿನ ಬಗ್ಗೆ, ಅದರ ನಿಯಂತ್ರಣ ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನ ಕಾರ್ಯಕ್ರಮದಲ್ಲಿ ಕೇಳಿದಿರಿ, ಮತ್ತು ಈ ತಜ್ಞರನ್ನ ನೀವು ಸಂಪರ್ಕಿಸಿ ದೂರವಾಣಿ ಮೂಲಕ ಮಾಹಿತಿಯನ್ನ ಪಡ್ಕೊಳ್ಬಹುದು. ಮತ್ತೊಮ್ಮೆ ಈ ತಜ್ಞರ ದೂರವಾಣಿ ಸಂಖ್ಯೆಯನ್ನು ನಾನು ಹೇಳ್ತಾ ಇದ್ದೀನಿ. 8105542775, ಇದು ಡಾಕ್ಟರ್ ಸುಜಯ ಹುರುಳಿಯವರ ದೂರವಾಣಿ ಸಂಖ್ಯೆ. ಕರೆ ಮಾಡಿ ಇವರೊಂದಿಗೆ ಮಾತಾಡಬಹುದು, ಅಥವಾ ಇವರ ಇದು ವಾಟ್ಸಪ್ ನಂಬರ್ ಆಗಿರೋದ್ರಿಂದ ಭತ್ತದಲ್ಲಿ ಈ ತರದ ಯಾವುದೇ ರೋಗ ಬಾಧೆಗಳು ಇದ್ರೆ ಅದರ ಒಂದು ಫೋಟೋ ತೆಗೆದು ಅವರಿಗೆ ಹಾಕಿದ್ರೆ ಕೂಡಲೇ ಅವರು ಮಾಹಿತಿಯನ್ನ ನೀಡ್ತಾರೆ, ಅದನ್ನ ಹೇಗೆ ಅದಕ್ಕೆ ಏನು ಔಷಧಿ ಉಪಚಾರ ಮಾಡಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ನೀಡ್ತಾರೆ. ಒಳ್ಳೇದು ಡಾಕ್ಟರ್ ಸುಜಯ್ ಅವರೇ, ನಮ್ಮ ಇಂದಿನ ಕಿಸಾನ್ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ಬೇಸಿಗೆ ಭತ್ತವನ್ನು ಬಾಧಿಸುವಂತಹ ಹಳದಿ ಕಾಂಡ ಕೊರಕ ಹುಳು ಮತ್ತು ಅದರ ನಿರ್ವಹಣೆ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಮಾಡಿಕೊಟ್ರಿ. ನಮ್ಮ ರೈತರ ಪರವಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಬೇಸಿಗೆ ಭತ್ತದಲ್ಲಿ ಕಂಡುಬರುವಂತಹ ಹಳದಿ ಕಾಂಡ ಕೊರಕ ಹುಳು ಮತ್ತು ಅದರ ನಿರ್ವಹಣೆ ಈ ಕುರಿತು ಗಂಗಾವತಿ ಕೃಷಿ ಸಂಶೋಧನಾ ಕೇಂದ್ರದಲ್ಲಿ ಕೀಟ ತಜ್ಞರಾದ ಡಾಕ್ಟರ್ ಸುಜಯ್ ಹುರುಳಿ ಅವರೊಂದಿಗೆ ಸಂದರ್ಶನವನ್ನು ಕೇಳಿದರೆ ಸಂದರ್ಶಕರು ಸೋಮೇಶ್ ಉಪ್ಪಾರ್, ಸಂಕಲನ ಸವಿತಾ ಹಿರೇಮಠ್. ರೈತ ಮಿತ್ರರೇ, ಇದೀಗ ಕೇಳಿ ರೈತರಿಗೆ ಸಲಹೆಯನ್ನು. ಕಲ್ಲಂಗಡಿ ಬೆಳೆ ಕುಕುರ್ಬಿಟೇಸಿಯ ಕುಟುಂಬಕ್ಕೆ ಸೇರಿದ ಒಂದು ಹಣ್ಣಿನ ಬಳ್ಳಿ. ಇದು ನೆಲದ ಮೇಲೆ ಹರಡಿಕೊಂಡು ಬೆಳೆಯುತ್ತೆ. ಬೇಸಿಗೆಯ ಪ್ರಮುಖವಾದ ಬೆಳೆ. ಇದು ವಿಟಮಿನ್ ಎ, ಬಿ ಗುಂಪು, ಸಿ ಹಾಗೂ ಪೊಟ್ಯಾಸಿಯಂ ಖನಿಜವನ್ನು ಹೊಂದಿದೆ. ಕಣ್ಣಿನ ಉತ್ತಮ ಆರೋಗ್ಯ,

ಸಪ್ರಪ್ರಥಮವಾಗಿ ಸಿರಿಧಾನ್ಯಗಳಂತಂದ್ರೆ ಮೊದಲೆಲ್ಲ ನಮ್ಮ ತಾತ ಮುತ್ತಾತ ಬೆಳೀತಕ್ಕಂಥ ಸಂದರ್ಭದಲ್ಲಿ ಅಂದರೆ ಹಸಿರು ಕ್ರಾಂತಿಯ ಪೂರ್ವದಲ್ಲಿ ಸಿರಿಧಾನ್ಯಗಳನ್ನು ಬೆಳೀತಿದ್ರು, ಇವ್ರನ್ನ ಬಡವರ ಧಾನ್ಯಗಳಂತೇಳಿ ಕರಿತಿದ್ರು. ಇತ್ತೀಚಿನ ದಿನಗಳಲ್ಲಿ ಹೆಚ್ಚುತ್ತಿರುವ ಜನಸಂಖ್ಯೆಗೆ ಅನುಗುಣವಾಗಿ ಮತ್ತು ಯಥೇಚ್ಛವಾಗಿ ಬಳಸ್ತಕ್ಕಂಥ ರಾಸಾಯನಿಕ ಮತ್ತು ಶಿಲೀಂದ್ರನಾಶಕಗಳ ಬಳಕೆಯಿಂದ ಆರೋಗ್ಯದ ಮೇಲೆ ಆಗ್ತಕ್ಕಂಥ ದುಷ್ಪರಿಣಾಮಗಳಿರ್ಬೋದು, ಭೂಮಿಯ ಫಲವತ್ತತೆಯಲ್ಲಿ ಕ್ಷೀಣಿಸ್ತಿರ್ತಕ್ಕಂಥದ್ದಿರ್ಬೋದು, ಪಶು ಪಕ್ಷಿಗಳ ಮೇಲೆ ಆಗ್ತಕ್ಕಂಥ ದುಷ್ಪರಿಣಾಮಗಳನ್ನು ಪರಿಗಣಿಸಿ ಇವತ್ತು ಸಾವಯವ ಕೃಷಿಗೆ ಹೆಚ್ಚು ಒತ್ತನ್ನು ಕರ್ನಾಟಕ ಸರ್ಕಾರ ಮತ್ತು ಭಾರತ ಸರ್ಕಾರದವರು ಹೆಚ್ಚು ಒತ್ತನ್ನು ಕೊಡ್ತಾ ಇದ್ದಾರೆ. ಅದರಲ್ಲಿ ಕೃಷಿ ವಿಶ್ವವಿದ್ಯಾಲಯಗಳು ಕೂಡ ಮತ್ತು ಕೃಷಿ ಇಲಾಖೆಯವರು ಕೂಡ ಸಾವಯವ ಕೃಷಿಗೆ ಹೆಚ್ಚು ಒತ್ತನ್ನು ಕೊಡ್ತಾ ಇದ್ದಾರೆ. ಸಾವಯವ ಕೃಷಿಯನ್ನು ಸಿರಿಧಾನ್ಯಗಳಲ್ಲಿ ಅಳವಡಿಸ್ಕೊಳ್ಬೋದಾ ಅಂತಕ್ಕಂಥದ್ದು ಪ್ರಮುಖವಾದ ಪ್ರಶ್ನೆ. ನಮ್ಮ ತಾತ ಮುತ್ತಾತ ಕಾಲದ್ರು ಯಾವುದೇ ರಾಸಾಯನಿಕ ಗೊಬ್ಬರಗಳನ್ನು ಬಳಸ್ತೇನೆ ಒಣ ಪ್ರದೇಶದಲ್ಲಿ ಅಂದರೆ ಮಳೆಯಾಶ್ರಿತ ಪ್ರದೇಶದಲ್ಲಿ ಸಿರಿಧಾನ್ಯಗಳನ್ನು ಬೆಳೀತಿದ್ರು. ಉದಾಹರಣೆ ಹೇಳಬೇಕು ಅಂದರೆ ಜೋಳ ಇರ್ಬೋದು, ಸಜ್ಜೆ ಇರ್ಬೋದು, ನವಣೆ ಇರ್ಬೋದು, ರಾಗಿ ಇರ್ಬೋದು, ಸಾಮೆ ಇರ್ಬೋದು, ಇವು ಪ್ರಮುಖವಾಗಿ ಬೆಳೀತಕ್ಕಂಥ ಸಿರಿಧಾನ್ಯಗಳಿದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಬರಗು, ಅರಕ, ಕೊರಲೆ ಮತ್ತು ಇಂತಹ ಸಿರಿಧಾನ್ಯಗಳ ನವಧಾನ್ಯಗಳಂದರೆ ನವಧಾನ್ಯಗಳನ್ನು ಸಿರಿಧಾನ್ಯಗಳನ್ನು ಅಂತೇಳಿ ಭಾಳ ಬೆಳೀತಾ ಇದ್ದಾರೆ. ಸೊ ಪ್ರಮುಖವಾಗಿ ಸಾವಯವ ಕೃಷಿ ಅಂತಂದರೆ ಇದು ಒಂದು ಸಮಗ್ರ ಕೃಷಿಯ ಪದ್ಧತಿಯಾಗಿದ್ದು ಇದರಲ್ಲಿ ನಮ್ಮ ನೈಸರ್ಗಿಕವಾಗಿ ಸಿಗತಕ್ಕಂಥ ಸಂಪನ್ಮೂಲಗಳನ್ನು ಸಮರ್ಪಕವಾಗಿ ಬಳಸಿಕೊಂಡು ಭೂಮಿಯ ಫಲವತ್ತತೆಯನ್ನು ಕಾಪಾಡಿಕೊಳ್ಳುವುದರ ಜೊತೆಗೆ ನೈಸರ್ಗಿಕವಾಗಿ ಸಿಗತಕ್ಕಂಥ ಕೀಟನಾಶಕಗಳನ್ನು ಬಳಸಿಕೊಂಡು ಉತ್ಪಾದನೆಯನ್ನು ಹೆಚ್ಚಿಸುವಂಥ ಒಂದು ಪದ್ಧತಿಗೆ ನಾವು ಸಮಗ್ರ ಸಾವಯವ ಕೃಷಿ ಪದ್ಧತಿ ಅಂತ ಹೇಳ್ತೀವಿ. ಸೊ ಇದರಲ್ಲಿ ಪ್ರಮುಖವಾಗಿ ಸಾವಯವ ಕೃಷಿ ಪದ್ಧತಿಯಲ್ಲಿ ಅಳವಡಿಸ್ಕೊಳ್ತಾದ್ರೆ ಸಿರಿಧಾನ್ಯಗಳಲ್ಲಿ ಪ್ರಮುಖವಾಗಿ ನಾವು ಒಣ ಬೇಸಾಯದಲ್ಲಿ ಸಿರಿಧಾನ್ಯಗಳನ್ನು ಬೆಳಿತೀವಿ. ರೈತರು ಈಗಾಗಲೇ ಅಂತರ್ಬೆಳೆಯಾಗಿ ಸಿರಿಧಾನ್ಯಗಳನ್ನೇ ಬೆಳೀತಾರೆ. ಹೆಸರು ಆಗಿರ್ಬೋದು, ಉದ್ದಾಗಿರ್ಬೋದು, ಅಲಸಂದಿ ಆಗಿರ್ಬೋದು, ತೊಗರಿಯನ್ನು ಅಂತರ್ಬೆಳೆಯಾಗಿ ಬೆಳೀತಾರೆ. ಇದರಲ್ಲಿ ಕೂಡ ವಾತಾವರಣದಲ್ಲಿ ಸುಮಾರು 78% ಸಾರಜನಕವನ್ನು ಸಿಗುತ್ತೆ. ಸೊ ದ್ವಿದಳ ಧಾನ್ಯಗಳನ್ನು ಸಿರಿಧಾನ್ಯಗಳ ಜೊತೆಗೆ ಬೆಳೆದಾಗ ನಮಗೆ ವಾತಾವರಣದಲ್ಲಿರ್ತಕ್ಕಂಥ ಸಾರಜನಕವನ್ನು ಭೂಮಿಯಲ್ಲಿ ಸ್ಥಿರೀಕರಿಸಲಿಕ್ಕೆ ಅನುಕೂಲ ಆಗುತ್ತೆ. ಎರಡನೇದು, ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದಲ್ಲಿ ಈಗ ಜೀವಾಣು ಗೊಬ್ಬರಗಳನ್ನು ಕೂಡ ನಾವು ಉತ್ಪಾದನೆಯನ್ನು ಮಾಡ್ತಾ ಇದ್ದೇವೆ. ಸೊ ಜೀವಾಣುಗಳ ಗೊಬ್ಬರಗಳಂದರೆ ಜೀವಾಣುಗಳನ್ನು ಆಧಾರಿತವಾಗಿರ್ತಕ್ಕಂಥ ಗೊಬ್ಬರಗಳನ್ನು ತಯಾರಿಸಿ ಮಾಡ್ಕೊಂಡು, ಉದಾಹರಣೆ ಹೇಳಬೇಕಂದ್ರೆ ಅಜೋಸ್ಪಿರ್ಲಮ್ ಇರ್ಬೋದು, ರೈಜೋಬಿಯಂ ಇರ್ಬೋದು, ಆಮೇಲೆ ಫಾಸ್ಫರಸ್ ಸಲ್ಬ್ಲೇಜನ್ ರಂಜಕವನ್ನು ಕರಗಿಸುವಂಥ ಒಂದು ಗೊಬ್ಬರ ಇರ್ಬೋದು, ಆಮೇಲೆ ಅಜಿಟೋಬ್ಯಾಕ್ಟರ್ಗಳನ್ನು ಇವುಗಳನ್ನು ಬಳಸ್ಕೊಂಡು ನಾವು ಸಿರಿಧಾನ್ಯಗಳಿಗೆ ಬಿತ್ತೋದಕ್ಕಿಂತ ಮೊದಲು ಸಾಮಾನ್ಯವಾಗಿ ನಾವು ಸಿರಿಧಾನ್ಯಗಳನ್ನು 1 ಎಕರೆಗೆ 3-4 kg ಬೀಜವನ್ನು ಬಳಸ್ತಿರ್ತೀವಿ. ಅದರ 1 kg 20 gram ಅಜೋಸ್ಪಿರ್ಲಮ್ ಅಥವಾ ಅಜಿಟೋಬ್ಯಾಕ್ಟರನ್ನು ನಾವು ಬೀಜೋಪಚಾರ ಮಾಡಿ ಬಿತ್ತೋದ್ರಿಂದ ವಾತಾವರಣದಲ್ಲಿರ್ತಕ್ಕಂಥ ಸಾರಜನಕವನ್ನು ತಿರಕರಿಸಲಿಕ್ಕೆ ಅನುಕೂಲ ಆಗುತ್ತೆ ಮತ್ತು ಸಿರಿಧಾನ್ಯಗಳನ್ನು ಬೆಳೆಯಲಿಕ್ಕೂ ಕೂಡ ಅನುಕೂಲ ಆಗುತ್ತೆ. ಎರಡನೇದೇನು ಅಂತಂದರೆ ಈಗ ಭಾಳಷ್ಟು ಜನ ರೈತರು ಈಗ ದನಕರಗಳನ್ನು ಕಟ್ಕೊಳ್ತಾ ಇಲ್ಲ, ಬರೀ ಟ್ಯಾಕ್ಟರ್ಗಳನ್ನು ಕಟ್ಕೊಳ್ತಾ ಇದ್ದಾರೆ. ಸೊ ಟ್ಯಾಕ್ಟರ್ಗೆ ಡಿಸೇಲ್ ಹಾಕ್ತಿರ್ತಾರೆ, ಸೊ ಅದು ಡಿಸೇಲ್ ಕುಡಿಯುತ್ತೆ, ಹೊಗೆಯನ್ನು ಬಿಡುತ್ತೆ, ಸೊ ವಾತಾವರಣದ ಮೇಲೆ ಮತ್ತು ಆರೋಗ್ಯದ ಮೇಲೆ ದುಷ್ಪರಿಣಾಮ ಆಗ್ತದೆ. ಆದರೆ ಒಂದು ಆಕಳ ಇತ್ತು ಅಂದರೆ ಸಾಕು, ಒಂದು ಆಕಳ ಇತ್ತಂದರೆ ಸುಮಾರು 25 ಎಕರೆವರೆಗೂ ನಾವು ಭೂಮಿಯನ್ನು ನಿರ್ವಹಣೆಯನ್ನು ಮಾಡ್ಬೋದು. ಬರ್ತಕ್ಕಂಥ ಸಗಣಿ ಇರ್ಬೋದು, ಅದರ ಗಂಜಲು ಇರ್ಬೋದು, ಇವುಗಳನ್ನು ಬಳಸ್ಕೊಂಡು ನಾವು ಕೂಡ ಸಾವಯವ ಕೃಷಿಯಲ್ಲಿ ಅಳವಡಿಸ್ಲಿಕ್ಕೆ ಒಂದು ಆಗುತ್ತೆ. ಮೂರನೇದು ಪದ್ಧತಿ ಅಂತಂದರೆ ಭಾಳಷ್ಟು ಜನ ರೈತರು ಹಸಿರೆಲೆ ಗೊಬ್ಬರಗಳನ್ನು ಕೂಡ ಬೆಳೀತಿರ್ತಾರೆ. ಈಗ ಜೂನಿ ಇರ್ಬೋದು, ದಹಿಂಚ ಅಂತ ಕರಿತೀವಿ, ಸೆಣಬು ಅಂತ ಕರಿತೀವಿ, ಪಿಳೆಪೆಸರೆ ಅಂತ ಕರಿತೀವಿ. ಮತ್ತು ಬೆಳೆ ಪರಿವರ್ತನೆ ಮಾಡೋದ್ರಿಂದ 1 ವರ್ಷ ನಮ್ಮ ಅಜ್ಜ ತಾತಾಜರು ಏನು ಮಾಡ್ತಿದ್ದಾರೆ ಅಂದರೆ 1 ವರ್ಷ ಏಕದಳ ಧಾನ್ಯಗಳನ್ನು ಬೆಳೆದರೆ ಮರು ವರ್ಷ ದ್ವಿದಳ ಧಾನ್ಯಗಳನ್ನು ಬೆಳೀತಿದ್ರು. ಈಗ ಬೆಳೆಯೋದ್ರಿಂದನೂ ಕೂಡ ದ್ವಿದಳ ಧಾನ್ಯಗಳನ್ನು ಬೆಳೆದಾಗ ಅದರಲ್ಲಿ ಉದುರತಕ್ಕಂಥ ಎಲೆಗಳಿರ್ಬೋದು, ಬೇರಿನಲ್ಲಿ ಆಗಿರ್ತಕ್ಕಂಥ ಗಂಟುಗಳಿರ್ಬೋದು ಮತ್ತು ಪಳವಳಿಕೆಗಳನ್ನು ಭೂಮಿಯಲ್ಲಿ ಸೇರಿಸೋದ್ರಿಂದ ಭೂಮಿಯ ಫಲವತ್ತತೆಯನ್ನು ಕೂಡ ಜಾಸ್ತಿ ಮಾಡಿಕೊಂಡು ಸಿರಿಧಾನ್ಯಗಳನ್ನು ಬೆಳೆ. ಅಕಸ್ಮಾತ್ ರೈತರಲ್ಲಿ ಒಂದು ಪ್ರಶ್ನೆ ಬರ್ಬೋದು, ಸಿರಿಧಾನ್ಯಗಳನ್ನು ಸಾವಯವ ಗೊಬ್ಬರಗಳಲ್ಲಿ ಬೆಳೀಬೋದಾ ಅಂತಕ್ಕಂಥ ಪ್ರಶ್ನೆಯೂ ಕೂಡ ಬರ್ಬೋದು. ಆದರೆ ಅಕಸ್ಮಾತ್ ತಮ್ಮಲ್ಲಿ ಭೂಮಿಯ ಫಲವತ್ತತೆ ಕಮ್ಮಿ ಇತ್ತು ಅಂತ ಸಂದರ್ಭದಲ್ಲಿ ಈಗ ರಾಗಿಗಾಗಿರ್ಬೋದು ಅಥವಾ ನವಣೆ ಆಗಿರ್ಬೋದು, ಬರಗು ಆಗಿರ್ಬೋದು, ಅರ್ಕ ಆಗಿರ್ಬೋದು, ಊದ್ಲು ಆಗಿರ್ಬೋದು, ಸಾಮೆ ಆಗಿರ್ಬೋದು, ಇಂಥವುಗಳಿಗೆ ಕೇವಲ 1 ಎಕರೆಗೆ 8 kg ಸಾರಜನಕ, 8 kg ರಂಜಕ ಬೇಕಾಗುತ್ತೆ. ಸಾಮಾನ್ಯವಾಗಿ ತಾವೆಲ್ಲ ನೋಡ್ತಿರ್ಬೋದು, ಬೇರೆ ಕಬ್ಬು ಇರ್ಬೋದು, ಮೆಕ್ಕೆಜೋಳ ಇರ್ಬೋದು, ಜೋಳ ಇರ್ಬೋದು, ಇಂಥವುಗಳಿಗೆ ಸಾರಜನಕ, ರಂಜಕ, ಪೊಟ್ಯಾಶ್ ಗೊಬ್ಬರವನ್ನು 3 ಪ್ರಮಾಣದಲ್ಲಿ ಸಾರಜನಕ, 2 ಪ್ರಮಾಣದಲ್ಲಿ ರಂಜಕ, 1 ಪ್ರಮಾಣದಲ್ಲಿ ಪೊಟ್ಯಾಶನ್ನು ಕೊಡ್ತಕ್ಕಂಥದ್ದನ್ನು ನಾವು ನೋಡಿದ್ದೀವಿ. ಆದರೆ ಸಿರಿಧಾನ್ಯಗಳಲ್ಲಿ ಕೇವಲ ಸಾರಜನಕ ರಂಜಕವನ್ನು ಕೇವಲ 8 kg ಸಾರಜನಕ, 8 kg ರಂಜಕವನ್ನು ಕೊಡೋದ್ರಿಂದನೂ ಕೂಡ ನಾವು ಅದನ್ನು ಬೆಳೀಬೋದು. ಆದರೆ ಪ್ಯೂರಾಗಿ ಅಂದರೆ ಸಂಪೂರ್ಣವಾಗಿ ಸಾವಯವ ಕೃಷಿ ಮಾಡ್ತಕ್ಕಂಥವ್ರು ತಿಪ್ಪೆ ಗೊಬ್ಬರ ಇರ್ಬೋದು ಅಥವಾ ಜೀವಾಣು ಗೊಬ್ಬರಗಳಿರ್ಬೋದು ಅಥವಾ ವೇಸ್ಟ್ ಡೇಕಂಪಾಜರ್ ಅಂತ ಬಂದಿದೆ ಇತ್ತೀಚಿನ ದಿನಗಳಲ್ಲಿ. ಸೊ ಇದು ಉತ್ತರ ಪ್ರದೇಶದ ಗಜಿಯಾಬಾದ್ನಲ್ಲಿ ಒಂದು ಕೇಂದ್ರ ಸರ್ಕಾರದ ಯೋಜನೆಯಲ್ಲಿ ಈ ಒಂದು ವೇಸ್ಟ್ ಡೇಕಂಪಾಜರ್ ಅಂತಕ್ಕಂಥದ್ದನ್ನು ಕೂಡ ಕಂಡುಹಿಡಿದಿದ್ದಾರೆ. ಸೊ ಅದನ್ನು ಏನು ಮಾಡಬೇಕು ಅಂತಂದರೆ 30 gram ಒಂದು ಡಬ್ಬಿ ಬರುತ್ತೆ, ಇತ್ತೀಚಿನ ದಿನಗಳಲ್ಲಿ 20 ml ಲಿಕ್ವಿಡ್ ರೂಪದಲ್ಲಿ ಅಂದರೆ ದ್ರವ ರೂಪದಲ್ಲಿ ಕೂಡ ಮಾಡಿದ್ದಾರೆ. ಸೊ ಅದನ್ನು 200 L ನೀರಿನಲ್ಲೇ ಹಾಕ್ಕೊಂಡು 2 kg ಬೆಲ್ಲ ಹಾಕ್ಕೊಂಡು 7 ದಿವಸ ಎಡಗಡೆಯಿಂದ ಬಲಗಡೆ ತಿರ್ಕೊಂಡು ನೆರಳಲ್ಲಿಟ್ಟು ಕೊನೆಗೆ 8ನೇ ದಿವಸದ ನಂತರ ಎಕರೆಗೆ 40 L ಸಿಂಪಡಣೆ ಮಾಡಿದರೆ ಸಾಕು. ಅಂದರೆ 40 L ತಯಾರಿಸಿರ್ತಕ್ಕಂಥ ವೇಸ್ಟ್ ಡಿಕಂಪೋಸರ್ ದ್ರಾವಣ ಮತ್ತು ಇನ್ನು ಉಳಿದಿರ್ತಕ್ಕಂಥದ್ದು 100-150 ಲೀಟರ್ ನೀರನ್ನು ಸೇರಿಕೊಂಡು ಸಿಂಪರಣೆ ಮಾಡೋದ್ರಿಂದ ಕೂಡ ನಾವು ಇಳುವರಿಯನ್ನು ತೆಗೆದುಕೊಳ್ಬೋದು. ಇನ್ನೊಂದು ಹೇಳಬೇಕು ಅಂದರೆ ಈಗ ಭಾಳಷ್ಟು ರೈತರ ಸಿನ್ನೂರು ಮತ್ತು ರಾಯಚೂರು ಸುತ್ತಮುತ್ತ ಮತ್ತು ಬಳ್ಳಾರಿ ಸುತ್ತಮುತ್ತ ಭಾಳಷ್ಟು ಸಾವಯವ ಕೃಷಿಕರು ಗೋಕೃಪಾಮೃತವನ್ನು ಕೂಡ ಬಳಸ್ತಾ ಇದ್ದಾರೆ. ಈಗಾಗಲೇ ಅಂಬಾಮಠದಲ್ಲಿ ಹೋದ ವರ್ಷ ಸುಮಾರು 1,500 ಜನಗಳನ್ನು ಸೇರಿಸ್ಕೊಂಡು ರಾಮಚಂದ್ರ ರೆಡ್ಡಿ ಇರ್ಬೋದು ಅಥವಾ ರಾಮಲಿಂಗಪ್ಪ ಸಿಂಧೂರಿನವ್ರು ಇರ್ಬೋದು, ಅವರೆಲ್ಲ ಸೇರಿಸ್ಕೊಂಡು ಗೋಕೃಪಾಮೃತವನ್ನು ಬಳಸ್ಕೊಂಡು ಅದು ಬಹಳ ಸರಳವಾಗಿ ತಯಾರು ಮಾಡ್ಕೊಳ್ತಕ್ಕಂಥದ್ದು. 2 ಲೀಟರ್ ಗೋಕೃಪಾಮೃತವನ್ನು ಯಾರು ತಯಾರಿಸ್ತಾರೋ ಅದನ್ನು ತೆಗೆದುಕೊಂಡು ಬಂದು 2 ಲೀಟರ್ ಮಜ್ಜಿಗೆ ಹಾಕಿ ಡ್ರಮ್ನಲ್ಲಿ 200 ಲೀಟರ್ ನೀರು ಹಾಕಿ ಅದನ್ನು 2 ಕೆಜಿ ಬೆಲ್ಲ ಹಾಕಿ ತಿರುವಿ ಆ ಗೋಕೃಪಾಮೃತವನ್ನು ಕೂಡ ನಾವು ಸಿಂಪರಣೆಯನ್ನು ಮಾಡ್ಬೋದು. ಅದನ್ನು ಎಷ್ಟು ಪ್ರಮಾಣದಲ್ಲಿ ಸಿಂಪರಣೆ ಮಾಡಬೇಕಂದ್ರೆ ಎಕರೆಗೆ 40 ಲೀಟರ್ನಷ್ಟು ಸಿಂಪರಣೆ ಮಾಡಿ ಅದರಿಂದ ನಾವು ಪೋಷಕಾಂಶಗಳನ್ನು ಪೂರೈಸಬೇಕಾಗುತ್ತಲ್ಲ ಅದನ್ನು ಕೂಡ ಪೂರೈಸಲಿಕ್ಕೂ ಕೂಡ ಸಾಧ್ಯವಾಗುತ್ತೆ. ಮೂರನೇದು ಏನಪ್ಪ ಅಂತಂದರೆ ನಾವೀಗ ಕಾಂಪೋಸ್ಟು, ಈಗ ಹತ್ತಿ ಕಟ್ಟಿಗೆ ಬೆಳೆದಿರ್ತಾರೆ, ಹತ್ತಿ ಕಟ್ಟಿಗೆಯನ್ನು ಸುಡುತ್ತಿರ್ತಾರೆ, ತೊಗರಿಯನ್ನು ಬೆಳೆದಿರ್ತಾರೆ ತೊಗರಿ ಕಟ್ಟಿಗೆ ಸುಡ್ತಾರೆ, ಮೆಣಸಿನ ಗಿಡ ಬೆಳೆದಿರ್ತಾರೆ ಮೆಣಸಿನ ಕಟ್ಟಿಗೆಯನ್ನು ಸುಡ್ತಿರ್ತಾರೆ. ಅದನ್ನು ಸುಡೋದ್ರ ಬದಲು ಮೆಣಸಿನಕಾಯಿ ಬಿಡಿಸಿದ ಮೇಲೆ ಮೆಣಸಿನ ಕಟ್ಟಿಗೆಯನ್ನು ಕ್ರಾಸ್ ಕುಂಟಿ ಹಾಕ್ಕೊಂಡು ಅದನ್ನು 1-4 ದಿವಸ ಒಣಗಿದ ಮೇಲೆ ಕುಪ್ಪೆ ಹಾಕಿ ಬೆಂಕಿ ಹಚ್ಚೋದ್ರ ಬದಲು ಅವುಗಳನ್ನು ಒಂದು ಹೊಲದಲ್ಲೇ ಮೂಲಿನಲ್ಲಿ ಒಂದು ತೆಗೆದು ಅದನ್ನು ಕಳಿಲಿಕ್ಕೆ ಬಿಟ್ಟು ಕಾಂಪೋಸ್ಟ್ ಕಲ್ಚರ್ ಅಂತ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರಿನಲ್ಲಿ ನಾವೇನೇ ಕೂಡ ಅದನ್ನು ಮಾಡಿದ್ದೀವಿ. ಕಾಂಪೋಸ್ಟ್ ಕಲ್ಚರನ್ನು 1 ಟನ್ಗೆ 2 ಕೆಜಿ ಅಷ್ಟೇ ಬಳಸ್ಕೊಂಡು ಅದನ್ನು ಕಾಂಪೋಸ್ಟನ್ನು ಮಾಡ್ಕೊಳ್ಬೋದು. ಇನ್ನು ರೈತನ ಮಿತ್ರ ಅಂತ ನಾವು ಕರಿತೀವಿ, ಎರೆಹುಳು ಗೊಬ್ಬರವನ್ನು ಕೂಡ ಮಾಡ್ಕೊಳ್ಬೋದು. ಅಂದರೆ ಹತ್ತಿ ಕಟ್ಟಿಗೆಯಿಂದ ಆಗಿರ್ಬೋದು, ಜೋಳ ಸೊಪ್ಪೆಯಿಂದ ಇರ್ಬೋದು, ಸಜ್ಜೆ ಸೊಪ್ಪೆಯಿಂದ ಇರ್ಬೋದು, ಇವುಗಳನ್ನು ಕೂಡ ಬಳಸ್ಕೊಂಡು ನಾವು ವೇಸ್ಟ್ ಡಿಕಾಂಪೋಸನ್ನು ಸಿಂಪರಣೆ ಮಾಡೋದ್ರ ಜೊತೆಗೆ ಕಾಂಪೋಸ್ಟ್ ಕಲ್ಚರನ್ನು ಬಳಸೋದ್ರ ಜೊತೆಗೆ ನಾವು ಉತ್ತಮವಾಗಿರ್ತಕ್ಕಂಥ ಎರೆಹುಳು ಗೊಬ್ಬರ ಮತ್ತು ಕಾಂಪೋಸ್ಟ್ ಗೊಬ್ಬರವನ್ನು ತಯಾರು ಮಾಡಿಕೊಂಡು ಸೊ ಇದನ್ನು ಎಷ್ಟು ಪ್ರಮಾಣದಲ್ಲಿ ಬಳಸಬೇಕು ಅಂತಂದರೆ ಕಾಂಪೋಸ್ಟ್ ಅಥವಾ ತಿಪ್ಪೆ ಗೊಬ್ಬರವನ್ನು 1 ಎಕರೆಗೆ 3-4 ಟನ್ನಷ್ಟು ಬಿತ್ತೋದಕ್ಕಿಂತ ಮೊದಲು 15-20 ದಿವಸದ ಮೊದಲೇ ನಾವು ಹೊಲದಲ್ಲಿ ಎರಚಿಕೊಂಡು ಅದನ್ನು ಹೊಲದಲ್ಲಿ ಸೇರಿಸ್ಕೊಂಡು ಕೊನೆಗೆ ಬಿತ್ತುವಾಗ 15 ದಿವಸ ಆದಮೇಲೆ ನಾವು ಬಿತ್ತನೆ ಮಾಡ್ಬೋದು. ಯಾಕಂದರೆ ನಮ್ಮ ತಾತ ಮುತ್ತಾತನ ಕಾಲದಿಂದ ಬಂದಿರತಕ್ಕಂಥದ್ದು ಕಾಂಪೋಸ್ಟು ಮತ್ತು ತಿಪ್ಪೆ ಗೊಬ್ಬರವನ್ನು ಬಳಸ್ತಕ್ಕಂಥದ್ದು. ಇದು ಅಲ್ಲದೇ ಹೊದಿಕೆ ಬೆಳೆಗಳಂತ ಬೆಳೀತಿರ್ತೇವೆ, ಅಂದರೆ ಹೊದಿಕೆ ಬೆಳೆಗಳನ್ನು ಅಥವಾ ಸಿರಿಧಾನ್ಯಗಳ ಜೊತೆಗೆ ಹೊದಿಕೆ ಬೆಳೆಗಳನ್ನು ಮಾಡೋದ್ರಿಂದ ಅಂದರೆ ಕವರ್ ಕ್ರಾಪ್ಸ್ ಅಂತ ಕರಿತೀವಿ. ಸೊ ಉದಾಹರಣೆ ಹೇಳಬೇಕಂದ್ರೆ ಅಲಸಂದಿ ಇರ್ಬೋದು ಅಥವಾ ಸ್ಟೈಲೋಜಾಂತಸ್ ಇರ್ಬೋದು ಅಥವಾ ಹೆಸರು ಉದ್ದು ಅಲಸಂದಿ ಇಂಥವುಗಳನ್ನು ಕೂಡ ಅಂತರ ಬೆಳೆಯಾಗಿ ಬೆಳೆಯೋದ್ರಿಂದ ಸೊ ಅಲ್ಲಿ ಬರ್ತಕ್ಕಂಥ ಕಳೆಗಳನ್ನು ನಿರ್ವಹಣೆ ಮಾಡೋದ್ರ ಜೊತೆಗೆ ಭೂಮಿಯಲ್ಲಿರತಕ್ಕಂಥ ತೇವಾಂಶವನ್ನು ಕಾಪಾಡಿಕೊಳ್ಳುವುದರ ಜೊತೆಗೆ ಈ ಸಿರಿಧಾನ್ಯಗಳ ಉತ್ಪಾದನೆಗೂ ಕೂಡ ಹೆಚ್ಚಿಗೆ ಅನುಕೂಲ ಆಗ್ತವಂತಕ್ಕಂಥದ್ದು ನನ್ನ ಒಂದು ವೈಯಕ್ತಿಕ ಅಭಿಪ್ರಾಯ ಸರ್. ಸಿರಿಧಾನ್ಯಗಳು ಅತಿ ಕಡಿಮೆ ಒಂದು ಇಳುವರಿಯನ್ನು ಕೊಡ್ತಕ್ಕಂಥ ಬೆಳೆಗಳು, ಆದರೆ ರಾಸಾಯನಿಕ ಗೊಬ್ಬರ ಹಿಂದಕ್ಕೆಲ್ಲ ಹಾಕ್ತಾ ಇರಲಿಲ್ಲ ನಮ್ಮ ಹಿರಿಯರು, ಯಾಕಂದರೆ ಸಾಕಷ್ಟು ದನಗಳಿರ್ತಿದ್ದು, ಸಾವಯವ ಗೊಬ್ಬರ ಇರ್ತಿತ್ತು, ಹಾಕ್ತಿದ್ರು ಬೆಳೀತಿದ್ರು, ಇಳುವರಿ ಸ್ಥಿರತೆ ಇತ್ತು. ಆದರೆ ಇತ್ತೀಚೆಗೆ ಭಾಳಷ್ಟು ಇಳುವರಿ ಕಡಿಮೆ ಆಗಿದೆ. ಈ ಸ್ಥಿರತೆಯನ್ನು ನಾವು ಕಾಯ್ಕೊಂಡು ಹೋಗಬೇಕಾದ್ರೆ ಹೇಗಿದನ್ನು ಸಾವಯವ ಕೃಷಿಯಲ್ಲಿ ಸಾಧ್ಯತೆ ಇದೆ ಅಂತಿರ್ತಾವೆ? ನಾವು ಸ್ಥಿರತೆಯನ್ನು ಕಾಪಾಡಿಕೊಂಡು ಹೋಗಬೇಕು ಅಂತಂದರೆ ಮೊದಲನೇದಾಗಿ ನಾವು ಭೂಮಿಯ ಫಲವತ್ತತೆಯನ್ನು ಕಾಪಾಡಿಕೊಳ್ತಕ್ಕಂಥದ್ದು ಭಾಳ ಪ್ರಮುಖವಾಗಿರ್ತದೆ. ಇತ್ತೀಚಿನ ದಿನಗಳಲ್ಲಿ ಭಾಳಷ್ಟು ರೈತರು ಕೂಡ ಮತ್ತು ವಿಜ್ಞಾನಿಗಳು ಕೂಡ ಮತ್ತು ಸಾರ್ವಜನಿಕರು ಕೂಡ ಭಾಳಷ್ಟು ಯೋಚನೆ ಮಾಡ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಯಾಕೆಂತಂದರೆ ಹೆಚ್ಚಿನ ಪ್ರಮಾಣದಲ್ಲಿ ಬಳಸ್ತಕ್ಕಂಥ ರಾಸಾಯನಿಕ ಗೊಬ್ಬರಗಳಿರ್ಬೋದು ಅಥವಾ ಶಿಲೀಂದ್ರನಾಶಕಗಳಿರ್ಬೋದು ಮತ್ತು ಅರಣ್ಯಕರಣ ಕಮ್ಮಿ ಇರೋದರಿಂದ ಈ ಭೂಮಿಯ ಫಲವತ್ತತೆ ಕಮ್ಮಿ ಆಗ್ತಾ ಇದೆ ಮತ್ತು ನೀರಿನಲ್ಲಿ ಅನೇಕ ವಿಷವಸ್ತುಗಳು ಕೂಡ ಸೇರಿಕೊಂಡು ನೈಟ್ರೈಟ್ ಇರ್ಬೋದು ಸೊ ಅವುಗಳನ್ನು ಸೇರಿಸ್ಕೊಂಡು ಕೂಡ ಭಾಳಷ್ಟು ದುಷ್ಪರಿಣಾಮ ಆಗ್ತದೆ. ಆದರೆ ಇಳುವರಿಯನ್ನು ಸ್ಥಿರತೆಯನ್ನು ಕಾಪಾಡ್ಕೊಳ್ಬಂತ ಕೇಳಿದ ಹಾಗೆ ಕೇವಲ ಸಿರಿಧಾನ್ಯಗಳ 3-4 ಕ್ವಿಂಟಲ್ಲು ಅಮ್ಮಮ್ಮ ಅಂದರೆ ಒಂದು ನವಣೆ ಆದರೆ 7-8 ಕ್ವಿಂಟಲ್ ಇಳುವರಿಯನ್ನು ತೆಗೆದುಕೊಳ್ಬೋದು. ಆದರೆ ಇವಾಗ ಬರಗು, ಸಾಮೆ, ಅರ್ಕ, ಕೊರಲೆ, ಹಾರ್ಕ ಅಂತಕ್ಕಂಥ ಇವೇನು ಬೆಳೆಗಳಿದ್ದಾವೆ, ಇವು 75-90 ದಿವಸದಲ್ಲಿ ಬರ್ತಕ್ಕಂಥ ಬೆಳೆಗಳು. ಸೊ ಇವುಗಳ ಇಳುವರಿಯನ್ನು ನಾವು ನೋಡಿದಾಗ ಕೇವಲ 3-4 ಕ್ವಿಂಟಲ್ ಇಳುವರಿ ಬಂದಾಗ ರೈತರಿಗೆ ಒಂದು ಆದಾಯ ಪಡೆಯಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆದರೆ ಅದನ್ನು ಹೆಚ್ಚಿನ ಪ್ರಮಾಣದಲ್ಲಿ ಮಾಡಬೇಕು ಅಂದರೆ ನಾನು ಈಗಾಗಲೇ ಹೇಳ್ದಂಗೆ ಸಾವಯವ ಕೃಷಿ ಪದ್ಧತಿಗಳಾಗಿರ್ತಕ್ಕಂಥವನ್ನ ಈಗ ತಿಪ್ಪೆ ಗೊಬ್ಬರ ಅದು ಹಸಿರೆಲೆ ಗೊಬ್ಬರಗಳಾಗಿರ್ಬೋದು ಅಥವಾ ಜೀವಾಣು ಗೊಬ್ಬರಗಳಾಗಿರ್ಬೋದು ಅಥವಾ ಜೀವಾಮೃತ ಆಗಿರ್ಬೋದು ಘನಜೀವಾಮೃತ ಆಗಿರ್ಬೋದು ಕೀಟನಾಶಕಗಳನ್ನು ಹತೋಟಿ ಮಾಡಲಿಕ್ಕೆ ಇದರಲ್ಲಿ ಸುರುಳಿ ಕೊಳಿತಕ್ಕಂಥ ಹುಳ ಬರುತ್ತೆ ಸೊ ಅವುಗಳನ್ನು ಹತೋಟಿ ಮಾಡಲಿಕ್ಕೆ ನೀಮಾಸ್ತ್ರ, ಬ್ರಹ್ಮಾಸ್ತ್ರ, ಅಗ್ನಿಯಾಸ್ತ್ರ ಅಂತಕ್ಕಂಥವು ಬಂದಿದೆ, ಹುಳಿ ಮಜ್ಜಿಗೆ ಅಂತ ಬಂದವೆ. ಇವುಗಳನ್ನು ನಾವು ಸಿಂಪರಣೆ ಮಾಡಿದಾಗ ಮಾತ್ರ ಇಳುವರಿಯನ್ನು ಸ್ಥಿರತೆಯನ್ನು ಕಾಪಾಡಿಕೊಳ್ಳಿಕ್ಕೆ ಭಾಳ ಅನುಕೂಲ ಆಗುತ್ತೆ. ಹಾಗಾಗಿ ಸಾವಯವ ಕೃಷಿಗೆ ಈಗಾಗಲೇ ಸರ್ಕಾರದವರು ಜನವರಿನಲ್ಲಿ ಈಗ ಅಂತಾರಾಷ್ಟ್ರೀಯ ಸಿರಿಧಾನ್ಯಗಳ ಮೇಳವನ್ನು ಮಾಡಿದರು, ಸಾವಯವ ಮೇಳವನ್ನು ಮಾಡಿದರು. ಇದರಲ್ಲಿ ಭಾಳಷ್ಟು ರೈತರು ಕೂಡ ರಾಷ್ಟ್ರ ಮಟ್ಟದಲ್ಲಿ ಇದ್ದಾನೆ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾಗವಹಿಸಿ ಸಾವಯವ ಕೃಷಿಯ ಒಂದು ಮಹತ್ವವನ್ನು ತಿಳ್ಕೊಳ್ಳೋದ್ರ ಜೊತೆಗೆ ಸಾರ್ವಜನಿಕರ ಆರೋಗ್ಯವನ್ನು ಸುಧಾರಿಸುವಲ್ಲಿ ಸಿರಿಧಾನ್ಯಗಳ ಪಾತ್ರ ಎಷ್ಟು ಅನ್ನೋದನ್ನು ಕೂಡ ನಾವು ಈಗಾಗಲೇ ತಿಳ್ಕೊಂಡಿದ್ದೇವೆ. ಇತ್ತೀಚೆಗೆ ಸಾವಯವ ಕೃಷಿ ಬಗ್ಗೆ ಸಾಕಷ್ಟು ಪ್ರಜ್ಞೆ ನಮ್ಮ ರೈತರಲ್ಲಿ ಬರ್ತಾ ಇದೆ. ಸಾವಯವ ರೀತಿಯಲ್ಲಿ ಬೆಳೆದಂಥ ಉತ್ಪನ್ನ ಯಾವುದೇ ಇರ್ಬೋದು, ಸಿರಿಧಾನ್ಯಗಳಿರ್ಬೋದು, ಹಣ್ಣು, ಕಾಯಿಪಲ್ಲೆ, ತರಕಾರಿಗಳಿರ್ಬೋದು, ವಿಶೇಷವಾಗಿ ಸಿರಿಧಾನ್ಯಗಳ ಗುಣಮಟ್ಟ ಏನಂತೀವಿ ನಾವು, ಸಾವಯವ ರೀತಿಯೊಳಗೆ ಬೆಳೆದದ್ದಾದರೆ ಗುಣಮಟ್ಟ ಹೇಗಿರುತ್ತಂತೀರಿ? ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ಸಾರ್ವಜನಿಕರು ಸಾವಯವ ಕೃಷಿಯಲ್ಲಿ ಬೆಳೆದಿರತಕ್ಕಂಥ ಪದಾರ್ಥಗಳಿಗೆ ಹೆಚ್ಚು ಆದ್ಯತೆ ಬಂದಿದೆ ಅಂತಂದರೆ ತಪ್ಪಾಗಲಿಕ್ಕಿಲ್ಲ. ಗುಣಮಟ್ಟದ ಬಗ್ಗೆ ನಾವು ಯೋಚನೆ ಮಾಡೋದಾದರೆ ಇದರಲ್ಲಿ ಪೋಷಕಾಂಶಗಳ ಆಗರ ಅಂತ ನಾವು ಕರಿಬೋದು. ಭತ್ತಕ್ಕೆ ಹೋಲಿಸಿದರೆ ಅಥವಾ ಜೋಳಕ್ಕೆ ಹೋಲಿಸಿದರೆ ಗೋಧಿಗೆ ಹೋಲಿಸಿದರೆ ನೋಡಿದರೆ ಭತ್ತ ಮತ್ತು ಗೋಧಿ ಮೆಕ್ಕೆಜೋಳಕ್ಕೆ ಗುಣದಲ್ಲಿ ಹೋಲಿಸಿದರೆ ಸಿರಿಧಾನ್ಯಗಳ ಸಾವಯವ ಕೃಷಿಯಲ್ಲಿ ಬೆಳೆದಿರತಕ್ಕಂಥದ್ದು ಭಾಳ ಗುಣಮಟ್ಟವಾಗಿ ಭಾಳ ಉತ್ತಮವಾಗಿರ್ತಕ್ಕಂಥದ್ದು. ಅನೇಕ ಪೋಷಕಾಂಶಗಳನ್ನು ಆಗಲೇ ಹೇಳಿದಾಗೆ ಆ್ಯಂಟಿ ಆಕ್ಸಿಡೆಂಟ್ ಅಂತ ಇರ್ತವೆ, ಕ್ಯಾಲ್ಸಿಯಮ್, ಮ್ಯಾಗ್ನೀಸಿಯಮ್, ಐರನ್ ಅಂದರೆ ಕಬ್ಬಿಣ, ತಾಮ್ರ, ಹೀಗೆ ಅನೇಕ ಪೋಷಕಾಂಶಗಳು ಇರೋದ್ರಿಂದ ಇದು ಪೋಷಕಾಂಶಗಳ ಆಗರನೇ ಅಂತ ಹೇಳ್ಬೋದು. ಹಾಗಾಗಿ ರೈತರು ಅಲ್ಲದೇ ನಮ್ಮ ಏನು ಸಾರ್ವಜನಿಕರು ಕೂಡ ಹೆಚ್ಚಿನ ಆದ್ಯತೆಯನ್ನು ಸಿರಿಧಾನ್ಯಗಳನ್ನು ಊಟ ಮಾಡೋದಕ್ಕೆ ಹೆಚ್ಚು ಆದ್ಯತೆಯನ್ನು ಕೊಡ್ತಾ ಇದ್ದಾರೆ. ಸಿರಿಧಾನ್ಯಗಳನ್ನು ಮಿಕ್ಸ್ ಮಾಡಿಕೊಂಡು ಬೇರೆ ಬೇರೆ ಸಾಮೆ,